ಡಿವಿಷನ್ನಿನ ಮುಖ್ಯಸ್ಥರು ತಾವು. ಈ ದಿನ ಆಧುನಿಕ ತೋಟಗಾರಿಕಾ ಬೇಸಾಯ ಪದ್ಧತಿಗಳನ್ನು ಪ್ರಚಾರ ಮಾಡುವಲ್ಲಿ ಇಲಾಖೆ ಯಾವ ರೀತಿಯ ಪಾತ್ರವನ್ನು ವಹಿಸ್ತಾ ಇದೆ, ಮುಂಗಾರು ಹಂಗಾಮಿನಲ್ಲಿ ಇಲಾಖೆಯಿಂದ ಬೆಳೆಗಾರರಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ, ಯಾವ ರೀತಿ ಇದರ ಸದುಪಯೋಗವನ್ನು ಪಡೆದುಕೊಂಡು ರೈತರು ತೋಟಗಾರಿಕಾ ಬೆಳೆಗಳನ್ನು ಮುಂಗಾರಿನಲ್ಲಿ ಬೆಳೆದುಕೋಬಹುದು, ಹೊಸ ಹೊಸ ಆಲೋಚನೆಗಳು ಯೋಜನೆಗಳು ಯಾವ್ಯಾವುದು ತೋಟಗಾರಿಕಾ ಇಲಾಖೆ ಮುಂದಿದೆ, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು ನಾಗರಾಜ್ ಅವರು. ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ತೋಟಗಾರಿಕಾ ಕ್ಷೇತ್ರ ಅತ್ಯಂತ ಮುಂಚೂಣಿಯಲ್ಲಿದೆ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಸುಮಾರು 27 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸುಮಾರು 240 ಲಕ್ಷ ಮೆಟ್ರಿಕ್ ಟನ್ನಷ್ಟು ತೋಟಗಾರಿಕಾ ಉತ್ಪನ್ನಗಳ ಉತ್ಪಾದನೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ಈ ಒಂದು ಏರಿಯಾ ಮತ್ತು ಪ್ರೊಡಕ್ಷನನ್ನು ತಗೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ GDPಗೆ ಕೃಷಿ ವಲಯದಿಂದ ಸುಮಾರು 14%ನಷ್ಟು ಒಂದು ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲಿ ತೋಟಗಾರಿಕೆಯ ಕಾಂಟ್ರಿಬ್ಯೂಷನ್ ಸುಮಾರು 3.35%ನಷ್ಟಿದೆ. ಅಂದರೆ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇರ್ತಕ್ಕಂಥ ರೈತರಾಗ್ಬೋದು ಅಥವಾ ಆಸೆ ಇರತಕ್ಕಂಥ ರೈತರಿಗೆ ಈ ತೋಟಗಾರಿಕಾ ಇಲಾಖೆ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡ್ತಾ ಇದೆ. ನಮ್ಮ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಗೆ ತಗೊಂಡ್ರೆ ನಾವು ಮೈಸೂರು ರೆವಿನ್ಯೂ ವಿಭಾಗ ಅಂತ ಹೇಳಿದ್ರೆ ಒಟ್ಟು 8 ಜಿಲ್ಲೆಗಳು ಬರುತ್ತೆ, 45 ತಾಲೂಕುಗಳು ಬರುತ್ತೆ, ಸುಮಾರು 195 ಹೋಬಳಿಗಳು ಬರುತ್ತೆ. ಈ ಒಂದು ಮೈಸೂರು ರೆವಿನ್ಯೂ ವಿಭಾಗದಲ್ಲಿ ಸುಮಾರು 9.65 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. ಮತ್ತು ಉತ್ಪಾದನೆಯನ್ನು ತಗೊಂಡ್ರೆ ಸುಮಾರು 107 ಲಕ್ಷ ಮೆಟ್ರಿಕ್ ಟನ್ನಷ್ಟು ನಮ್ಮ ಒಂದು ಉತ್ಪಾದನೆ ನಮ್ಮ ಮೈಸೂರು ವಿಭಾಗದ ಜಿಲ್ಲೆಗಳಿಂದ ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ಆಗ್ತಾಯಿದೆ. ಮೈಸೂರು ವಿಭಾಗದಲ್ಲಿ ನಮ್ಮ ತೋಟಗಾರಿಕಾ ವಿವಿಧ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡೋದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಒಟ್ಟಾರೆ 413 ತೋಟಗಾರಿಕಾ ಕ್ಷೇತ್ರಗಳಿದೆ. ನಮ್ಮ ವಿಭಾಗದಲ್ಲಿ ಸುಮಾರು 127 ವಿವಿಧ ತೋಟಗಾರಿಕಾ ಕ್ಷೇತ್ರಗಳು ಸಹ ಇದೆ. ಇದರ ಒಟ್ಟಾರೆ ವಿಸ್ತೀರ್ಣ ತಗೊಂಡ್ರೆ ಸುಮಾರು 5685 ಹೆಕ್ಟೇರ್ನಷ್ಟು ವಿಸ್ತೀರ್ಣ ಇದೆ ನಮ್ಮ ಒಂದು ವಿವಿಧ ತೋಟಗಾರಿಕಾ ಕ್ಷೇತ್ರಗಳ ವಿಸ್ತೀರ್ಣ ಇದೆ. ನಾವು ಇಲ್ಲಿ ನಮ್ಮ ವಿಭಾಗದಲ್ಲಿ ಒಂದು ಸಮಗ್ರ ಜೈವಿಕ ಕೇಂದ್ರ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ಮೈಸೂರಿನಿಂದ ಬನ್ನೂರು ರಸ್ತೆಯಲ್ಲಿ ರಂಗಸಮುದ್ರ ಅಂತೇಳಿ ಅಲ್ಲಿ ನೂತನವಾಗಿ ಒಂದು ಸಮಗ್ರ ಜೈವಿಕ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿ ಅದು ಕಾರ್ಯಾರಂಭ ಮಾಡ್ತಾ ಇದೆ. ಅಲ್ಲಿ ನಾವು ರೈತರಿಗೆ ಬೇಕಾಗತಕ್ಕಂಥ ವಿವಿಧ ಜೈವಿಕ ಪರಿಕರಗಳನ್ನು ಉತ್ಪಾದನೆ ಮಾಡಿ ಮತ್ತು ಅಂಗಾಂಶ ಬಾಳೆ ಕೃಷಿ ಗಿಡಗಳನ್ನು ಸಹ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮ ಮೈಸೂರು ವಿಭಾಗದಲ್ಲಿ ಇನ್ನೊಂದು ಮದ್ದೂರು ಅಂತೇಳಿ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಮದ್ದೂರು ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಉತ್ಕೃಷ್ಟ ಕೇಂದ್ರ ಅಂತ ಇದೆ. ಅಲ್ಲೂ ಸಹ ರೈತರಿಗೆ ಬೇಕಾಗತಕ್ಕಂಥ ವಿವಿಧ ಪರಿಕರಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಮತ್ತು ಈ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಉತ್ತಮ ಗುಣಮಟ್ಟದ ಏನು ವಿವಿಧ ರೈತರಿಗೆ ಬೇಕಾಗತಕ್ಕಂಥ ತೋಟಗಾರಿಕಾ ಬೆಳೆಗಳಿಗೆ ಬೇಕಾಗತಕ್ಕಂಥ ಕಸಿ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಈಗ ನಮಗೆ ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇರತಕ್ಕಂಥ ರೈತರಾಗ್ಬೋದು ಅಥವಾ ಹೊಸದಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಬೇಕಾದಾಗ ಮಣ್ಣಿನ ಆರೋಗ್ಯ ಮತ್ತು ಯೋಗ್ಯವಾದಂಥ ಗುಣಮಟ್ಟದ ನೀರು ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೀಲಿಕ್ಕೆ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಗಳನ್ನು ಮಾಡಲಿಕ್ಕೆ ನಮ್ಮ ತೋಟಗಾರಿಕಾ ಇಲಾಖೆಯಿಂದ ಈ ರಂಗಸಮುದ್ರ ತೋಟಗಾರಿಕಾ ಕ್ಷೇತ್ರದಲ್ಲಿ ನಾವು ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ಈಗ ಇದು ಯಾಕೆಂದರೆ ನಾವು ಯಾವುದೇ ತೋಟಗಾರಿಕಾ ಬೆಳೆಗಳನ್ನು ಬೆಳೀಬೇಕಾದಾಗ ಮಣ್ಣಿನ ಆರೋಗ್ಯ ಪ್ರಮುಖ. ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಏನು ಕೊರತೆಗಳಿದೆ, ನಮ್ಮ ಮಣ್ಣು ಆರೋಗ್ಯವಾಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡ್ಕೊಳ್ಳೋದು ಉತ್ತಮ. ಇಲ್ಲಿ ನಾವು ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡಿಕೊಡ್ತಾ ಇದ್ದೀವಿ. ನಾವು ಮಣ್ಣಿನ ಪರೀಕ್ಷೆಯನ್ನು ಮತ್ತು ನೀರಿನ ಪರೀಕ್ಷೆ ಎರಡನ್ನು ಒಟ್ಟಾಗಿ ತಂದು ಕೊಟ್ಟರೆ ಮಾಡಿದ್ರೆ 170 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಏನು pH ಇರ್ಬೋದು, ಆರ್ಗ್ಯಾನಿಕ್ ಕಾರ್ಬನ್ ಇರ್ಬೋದು, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತೇಳಿ ಮತ್ತು NPK, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರು ಮತ್ತು ಎಲ್ಲ ಸೂಕ್ಷ್ಮ ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಎಲ್ಲವನ್ನು ನಾವು ನಿಖರವಾಗಿ ಪರೀಕ್ಷೆ ಮಾಡಿ ಒಂದು ಮಣ್ಣು ಆರೋಗ್ಯ ಕಾರ್ಡ್ ಅಂತೇಳಿ ನಾವು ಕೊಡ್ತಾ ಇದ್ದೀವಿ. ಅದು ನಮ್ಮ ತೋಟಗಾರಿಕಾ ಬೆಳೆಗಾರರು ಇದನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ನಾನು ವಿನಂತಿ ಮಾಡ್ಕೊತೀನಿ. ಈ ಒಂದು ಮಣ್ಣು ಆರೋಗ್ಯ ಮತ್ತು ನೀರಿನ ಒಂದು ಪರೀಕ್ಷೆ ಆಧಾರದ ಮೇಲೆ ಅವರು ಪೋಷಕಾಂಶಗಳ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಏನಾದರೂ ಉಪಚಾರಗಳು ಬೇಕಾದರೆ ಮಣ್ಣಿಗೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ರಂಗಸಮುದ್ರ ತೋಟಗಾರಿಕಾ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಸಮಗ್ರ ಜೈವಿಕ ಕೇಂದ್ರದಲ್ಲಿ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಸದುಪಯೋಗವನ್ನು ರೈತ ಬಂಧುವರು ಪಡ್ಕೋಬೇಕು. ಮತ್ತು ಇದೇ ಒಂದು ಜೈವಿಕ ಕೇಂದ್ರದಲ್ಲಿ ನಾವು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳ್ಬಿಟ್ಟು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಒಂದು ತಾಂತ್ರಿಕತೆಯನ್ನು ಪಡ್ಕೊಂಡು ನಾವು ಲಿಕ್ವಿಡ್ ಫಾರ್ಮುಲೇಷನ್ನಲ್ಲಿ 1 ಲೀಟರ್ ಬಾಟಲ್ನಲ್ಲಿ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಅಜೋಟೋಬ್ಯಾಕ್ಟರ್, ಬ್ಯಾಸಿಲಸ್ ಮತ್ತು ಸೂಡೋಮಾನಸ್ ಅನ್ನತಕ್ಕಂಥ 3 ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮ ಜೀವಿಗಳಿರುತ್ತೆ. ಈ ಅಜೋಟೋಬ್ಯಾಕ್ಟರ್, ಬ್ಯಾಸಿಲಸ್ ಮತ್ತು ಸೂಡೋಮಾನಸ್ ಈ ಮೂರು ಜೀವಾಣುಗಳಿರೋದ್ರಿಂದ ಸಾರಜನಕವನ್ನು ನೈಸರ್ಗಿಕವಾಗಿ ನೈಟ್ರೋಜನ್ ಫಿಕ್ಸೇಷನ್ಗೆ ಅನುಕೂಲ ಆಗುತ್ತೆ, ಮತ್ತು ಫಾಸ್ಫೇಟ್ ಸಾಲ್ಯುಬಲೈಸೇಷನ್ ಏನು ಭೂಮಿಯಲ್ಲಿರ್ತಕ್ಕಂಥ ರಂಜಕವನ್ನು ನಾವು ಸಾಲ್ಯುಬಲೈಸ್ ಮಾಡಲಿಕ್ಕೆ ಮತ್ತು ಪೊಟ್ಯಾಷನ್ನ ಸಾಲ್ಯುಬಲೈಸ್ ಮಾಡಲಿಕ್ಕೆ ಇದು ಉತ್ತಮವಾಗಿ ಉಪಯೋಗ ಆಗುತ್ತೆ. ಒಂದು ಲೀಟರ್ AMCಗೆ 215 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಇದನ್ನು ರೈತ ಬಾಂಧವರು ತಗೊಂಡೋಗಿ ಅವರ ಮಟ್ಟದಲ್ಲಿ ಅದನ್ನು ಎನ್ರಿಚ್ ಮಾಡ್ಕೊಂಡು ಅದನ್ನು ಉಪಯೋಗಿಸೋದ್ರ ಮೂಲಕ ಅವರು ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚು ಅವಲಂಬನೆ ಆಗೋದನ್ನು ಖಂಡಿತ ಕಡಿಮೆ ಮಾಡ್ಕೋಬೋದು. ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಉತ್ತೇಜನ ಕೊಟ್ಟಂಗೂ ಆಗುತ್ತೆ. ಇಲ್ಲಿ ಏನಂದರೆ ಇನ್ನೊಂದು ಮೂರನೇ ಇದು ಏನು ಸಿಗುತ್ತೆ ಅಂತ ಹೇಳಿದ್ರೆ ಫೆಸಿಲಿಟಿ G9 ಬಾಳೆಗಿಡಗಳನ್ನು ಸಹ ನಾವು ಉತ್ಪಾದನೆ ಮಾಡಿ ಅಲ್ಲಿ ಕೊಡ್ತಾ ಇದ್ದೀವಿ. ಟಿಶ್ಯೂ ಕಲ್ಚರ್ ಲ್ಯಾಬ್ ಆಗಿದೆ. 11 ರೂಪಾಯಿ ನನಗೆ ನಾವು G9 ಸಸಿಗಳನ್ನ ಕೊಡ್ತಾ ಇದ್ದೀವಿ. ಈ ಏನಂತ ಹೇಳಿದ್ರೆ ಇದು ಹೊಸದಾಗಿ ಈಗ ಕಾರ್ಯಾರಂಭ ಮಾಡಿದೆ, ಕಳೆದ ವರ್ಷದಿಂದ ಈಗ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಹಂಗಾಗಿ ರೈತ ಬಾಂಧವರು ಇದು ಈ ಒಂದು ಜೈವಿಕ ಕೇಂದ್ರ ರೈತರಿಗೋಸ್ಕರ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಒಂದು ಭಾಗದ ಸುತ್ತಮುತ್ತಲ ರೈತರು ಈ ಜೈವಿಕ ಕೇಂದ್ರದ ಸದುಪಯೋಗವನ್ನು ಪಡ್ಕೋಬೇಕು. ಮತ್ತು ಮದ್ದೂರು ನಮ್ಮ COE ಅಂತ ಏನಿದೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಉತ್ಕೃಷ್ಟ ಕೇಂದ್ರ ಅಂತ ಏನಿದೆ, ಅಲ್ಲಿ ನಾವು 6 ತೋಟಗಾರಿಕಾ ಬೆಳೆಗಳಿಗೆ ಬೇಕಾಗತಕ್ಕಂಥ ಸ್ಪೆಷಲ್ಸ್ ಇದನ್ನು ಸಹ IIHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಾಂತ್ರಿಕತೆಯನ್ನು ನಾವು ಪಡ್ಕೊಂಡು ರೈತರಿಗೆ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಅದರಲ್ಲಿ ವೆಜಿಟೇಬಲ್ ಸ್ಪೆಷಲ್ ಅಂತೇಳಿ, ಬನಾನಾ ಸ್ಪೆಷಲ್ ಮಾಡ್ತಾ ಇದ್ದೀವಿ, ಜಿಂಜರ್ ಸ್ಪೆಷಲ್ ಮಾಡ್ತಾ ಇದ್ದೀವಿ, ಟರ್ಮರಿಕ್ ಸ್ಪೆಷಲ್ ಮಾಡ್ತಾ ಇದ್ದೀವಿ, ಪೆಪ್ಪರ್ ಸ್ಪೆಷಲ್ ಮತ್ತು ಸಿಟ್ರಸ್ ಸ್ಪೆಷಲ್. ಇವು ಎಲ್ಲ ಬೆಳೆಗಳು ನಮ್ಮ ಭಾಗದಲ್ಲಿ ಬೆಳೀತಾ ಇದ್ದೀವಿ. ತರಕಾರಿಗಳಿರ್ಬೋದು, ಬಾಳೆ ಇರ್ಬೋದು, ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು ಅಥವಾ ಕಿತ್ತಲೆ ಬೆಳೆಗಳಿರ್ಬೋದು ಮತ್ತು ಕಾಳುಮೆಣಸು, ಈ 6 ಬೆಳೆಗಳಿಗೆ ನಾವು ಸ್ಪೆಷಲ್ಸನ್ನು ಉತ್ಪಾದನೆ ಮಾಡಿಕೊಡ್ತಾ ಇದ್ದೀವಿ. 1 KGಗೆ 177 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಮತ್ತು ವಿವಿಧ ಯೋಜನೆಗಳ ಮೂಲಕ ಸಹ ಉಚಿತವಾಗಿ ಕೊಡ್ತಾ ಇದ್ದೀವಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ. ಅದು ಸೀಮಿತ ಮತ್ತು ಇರತಕ್ಕಂಥ ಗುರಿಗೆ ಅನುಗುಣವಾಗಿ ಉಚಿತವಾಗಿ ಮತ್ತು ಸಹಾಯಧನದಲ್ಲೂ ಸಹ ಕೊಡ್ತಾ ಇದ್ದೀವಿ. RKVV ಯೋಜನೆಯಲ್ಲಿ ಕಳೆದ ವರ್ಷ ನಾವು ಕೊಟ್ಟಿದ್ದೀವಿ. ಈ ವರ್ಷದ ಕಾರ್ಯಕ್ರಮ ಇನ್ನೂ ರೂಪಿಸಿ ಅನುಷ್ಠಾನ ಮಾಡಬೇಕಾಗಿದೆ, ಅದನ್ನು ಸಹ ನಾವು ಕ್ರಮ ವಹಿಸ್ತೀವಿ. ಇಲ್ಲೂ ಸಹ ನಾವು AMCನ ಇಲ್ಲಿ ಸಾಲಿಡ್ ಫಾರ್ಮಲ್ಲಿ ಮಾಡಿಕೊಡ್ತಾ ಇದ್ದೀವಿ, ಅಂದರೆ ಘನರೂಪದಲ್ಲಿರುತ್ತೆ. ಇಲ್ಲಿ ಸಿಗ್ತಕ್ಕಂಥದ್ದು 1 KGಗೆ 80 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಇಲ್ಲಿ, ಅದನ್ನು ಸಹ ಉಪಯೋಗಿಸ್ಬೋದು. ಮತ್ತು ನೀಮ್ ಕೇಕ್ ಸಹ ರೈತರ ಬೇಡಿಕೆ ಆಧಾರದ ಮೇಲೆ ಉತ್ಪಾದನೆ ಮಾಡಿಕೊಡ್ತಾ ಇದ್ದೀವಿ. 1 KGಗೆ 28 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಉತ್ತಮ ಗುಣಮಟ್ಟದ ನೀಮ್ ಕೇಕನ್ನು ಸಹ ಉತ್ಪಾದನೆ ಮಾಡಿಕೊಡ್ತಾ ಇದ್ದೀವಿ. ಮತ್ತು ವರ್ಮಿ ಕಂಪೋಸ್ಟ್ ಅಂತೇಳಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ವರ್ಮಿ ಕಂಪೋಸ್ಟ್ ಸಹ ಉತ್ಪಾದನೆ ಮಾಡಿಕೊಡ್ತಾ ಇದ್ದೀವಿ. 1 KGಗೆ 9 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಮತ್ತು ವರ್ಮಿ ವಾಶ್ ಅಂತೇಳಿ ಅದನ್ನು ಸಹ ಒಂದು ತಾಂತ್ರಿಕತೆಯನ್ನು ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. 1 ಲೀಟರ್ಗೆ 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಮತ್ತು ಅದನ್ನು ಮಲ್ಟಿಪ್ಲೈ ಮಾಡ್ಕೊಬೋದು, ಮತ್ತು ಅಥವಾ ಅದು 1 ಲೀಟ್ರ್ ನೀರಿನಲ್ಲಿ 10 ml ಈ ಒಂದು ವರ್ಮಿ ವಾಶನ್ನು ಹಾಕಿ ಗಿಡಗಳಿಗೆ ಉಪಚಾರ ಮಾಡ್ಬೋದು, ಸ್ಪ್ರೇ ಮಾಡ್ಬೋದು, ಅಥವಾ ನಾವು ಭೂಮಿಗೂ ಸಹ ಕೊಡ್ಲಿಕ್ಕೆ ಅವಕಾಶ ಇದೆ. ನಾಗರಾಜ್ ಅವರ ಈ ಸ್ಪೆಷಲ್ಗಳು ಒಂದಷ್ಟು ಪಟ್ಟಿ ಮಾಡಿದ್ರಲ್ಲ, ಹೌದೌದು, ಏನು ಅದರ ವಿಶೇಷ ಏನು? ಅದು ಯಾತಕ್ಕೆ ಇದು ವೆಜಿಟೇಬಲ್ ಸ್ಪೆಷಲ್, ಬನಾನಾ ಸ್ಪೆಷಲ್, ನಾನು ಹೇಳ್ದಂಗೆ ಜಿಂಜರ್ ಸ್ಪೆಷಲ್, ಟರ್ಮರಿಕ್, ಪೆಪ್ಪರ್ ಮತ್ತು ಸಿಟ್ರಸ್ ಸ್ಪೆಷಲ್ ಏನಿದೆ, ಇದರಲ್ಲಿ ಗಿಡಕ್ಕೆ ಬೇಕಾಗತಕ್ಕಂಥ ಪೋಷಕಾಂಶಗಳನ್ನು ನೇರವಾಗಿ ಒದಗಿಸೋದ್ರ ಜೊತೆಗೆ ಗಿಡದ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ರೋಗ ಮತ್ತು ಕೀಟಗಳ ಹತೋಟಿಗೆ ತುಂಬ ಅನುಕೂಲ ಆಗುತ್ತೆ, ಮತ್ತು ಖಂಡಿತ ಇಳುವರಿ ಹೆಚ್ಚಾಗುತ್ತೆ. 5 g 1 L ನೀರಿನಲ್ಲಿ ಹಾಕ್ಕೊಂಡು ನಾವು ಸ್ಪ್ರೇ ಸಹ ಮಾಡ್ಬೋದು. ಇದು ಬನಾನಕ್ಕೆ ಆಗ್ಬೋದು ಅಥವಾ ವೆಜಿಟೇಬಲ್ಸ್ ಇರ್ಬೋದು, ಬೇರೆ ಬೇರೆ ಏನು ಬೆಳೆಗಳಿದೆ, 2 ಮತ್ತು 3 ಸ್ಪ್ರೇಗಳನ್ನು 5 g 1 L ನೀರಿನಲ್ಲಿ ಹಾಕಿ ಸ್ಪ್ರೇ ಮಾಡೋದ್ರಿಂದ ಗಿಡದ ಆರೋಗ್ಯನೂ ಚೆನ್ನಾಗಾಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ, ಮತ್ತು ರೋಗ ಮತ್ತು ಗಿಡಗಳ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ. ಇದನ್ನೇ ಪ್ರತ್ಯೇಕವಾಗಿ ಸಿಂಪರಣೆ ಮಾಡಬೇಕಾ ಅಥವಾ ಬೇರೆ? ಇಲ್ಲ, ಪ್ರತ್ಯೇಕವಾಗಿ ಮಾಡಿದ್ರೆ ಒಳ್ಳೇದು. ಇದು ಈ ವೆಜಿಟೇಬಲ್ ಸ್ಪೆಷಲ್, ಬನಾನಾ ಸ್ಪೆಷಲ್, ಏನು ಸ್ಪೆಷಲ್ಸ್ ಇದೆ ಇದನ್ನು ಪ್ರತ್ಯೇಕವಾಗಿ ಮಾಡಬೇಕು. ಯಾವುದೇ ಕೀಟನಾಶಕಗಳು ಮತ್ತು ಶಿಲೀಂದ್ರನಾಶಕಗಳ ಜೊತೆ ಮಿಶ್ರಣ ಮಾಡಬಾರ್ದು, ಪ್ರತ್ಯೇಕವಾಗಿ ಮಾಡಿದ್ರೆ ತುಂಬ ಒಳ್ಳೇದು. ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ತಾವೇನು ಹೇಳಿದ್ರೆ, ಹೌದೌದು, ಅದು ಒಂದು ಕಡೆ ದ್ರವ ರೂಪದಲ್ಲಿ ಸಿಗುತ್ತೆ ಅಂದರೆ, ಇನ್ನೊಂದು ಕಡೆ ಘನ ರೂಪದಲ್ಲಿ ಸಿಗುತ್ತೆ ಅಂತಂದ್ರೆ, ಹೌದು, ಎರಡರ ನಡುವೆ ಏನಾದರೂ ವ್ಯತ್ಯಾಸ ಅಂದರೆ, ಈ ಘನರೂಪದ್ದು ಇಂದಿನ ಒಂದು ತಾಂತ್ರಿಕತೆ, ಅದನ್ನೇ ಅಲ್ಲಿ ಮುಂದುವರ್ಸ್ಕೊಂಡಿದ್ದೀವಿ. ಇದರಲ್ಲಿ ಇತ್ತೀಚಿನ ಹೊಸ ತಾಂತ್ರಿಕತೆ ಅಂದರೆ ದ್ರವ ರೂಪದ್ದು. ಈ ಹೊಸದಾಗಿ ಏನಂದರೆ, ದ್ರವ ರೂಪದಲ್ಲಿದ್ದಾಗ ಅದು ಇನ್ನೂ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತೇಳಿ ಸಂಶೋಧನೆಯಿಂದ ಕಂಡುಬಂದಿದೆ. ಹಂಗಾಗಿ ಲಿಕ್ವಿಡ್ ಫಾರ್ಮುಲೇಷನ್ನ ಹೊಸದಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇಂದಿನ ತಾಂತ್ರಿಕತೆ ಈ ಘನರೂಪದ್ದು. ಹಂಗಾಗಿ ಅದರಲ್ಲಿ ಏನು ಅಂತ ವ್ಯತ್ಯಾಸಗಳು, ಅದರ ಎಫೆಕ್ಟ್ ಬಗ್ಗೆ ವ್ಯತ್ಯಾಸಗಳಿಲ್ಲ. ಅಂದರೆ ಘನ ರೂಪದನ್ನು ಮಣ್ಣಿಗೆ ಹಾಕ್ಬೋದು, ಮಣ್ಣಿಗೆ ಹಾಕ್ಬೋದು, ದ್ರವ ರೂಪದಾದರೆ ನಾವು ಸಿಂಪಡಣೆ ಮಾಡ್ಬೋದು, ಎನ್ರಿಚ್ ಮಾಡ್ಕೊಂಡು, ಅಥವಾ ಒಂದು ಏನು ಒಂದು ಡ್ರಮ್ಮಲ್ಲಿ ಗಂಜಲ ಅಥವಾ ನೀರಿನಲ್ಲಿ ಅದನ್ನು ಹಾಕಿ ಅಥವಾ ಸಗಣಿ ನೀರಿನಲ್ಲಿ ಹಾಕಿ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಸ್ಪೆಷಲ್ಗಳು ಮತ್ತು ಎಎಂಸಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂನ ಎರಡನ್ನೂ ಉಪಯೋಗಿಸಬಹುದಾ ಅಥವಾ ಇಲ್ಲ? ಅದನ್ನ ಯಾಕೆಂದ್ರೆ ಇದು ಜೀವಾಣು ಆಗಿರೋದ್ರಿಂದ ವಿವಿಧ ಈ ಪೋಷಕಾಂಶಗಳ ಮಿಶ್ರಣ ಆಗಿರುತ್ತೆ ಈ ಸ್ಪೆಷಲ್ಸ್ ಅನ್ನೋದು. ಹಂಗಾಗಿ ಎರಡನ್ನೂ ಮಿಶ್ರಣ ಮಾಡೋದಕ್ಕೆ ಶಿಫಾರಸು ಮಾಡಿಲ್ಲ, ಪ್ರತ್ಯೇಕವಾಗಿ ಉಪಯೋಗಿಸ್ಬೇಕಾಗುತ್ತೆ. ಇದು ಏನು ಈ ಎಎಂಸಿ ಇದೆ, ಇದು ಸೂಕ್ಷ್ಮ ಜೀವಿಗಳ ಒಂದು ಕನ್ಸಾರ್ಷಿಯಂ ಆಗಿರೋದ್ರಿಂದ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸ್ಪೆಷಲ್ ಜೊತೆ ಮಿಶ್ರಣ ಮಾಡೋದನ್ನ ಅಡ್ವೈಸ್ ಮಾಡೋದಿಲ್ಲ. ನಾಗರಾಜ್ ಅವರೇ, ಈ ಎಲ್ಲ ಉತ್ಪನ್ನಗಳು ಬೇಕು ಅಂದಿದ್ರೆ IAHR ಹೆಸರುಘಟ್ಟಕ್ಕೆ ಹೋಗ್ಬೇಕಾಗಿತ್ತು ಮುಂಚೆ ರೈತ. ಖಂಡಿತ ಖಂಡಿತ, ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗಿ ತರಬೇಕಿತ್ತು. ಖಂಡಿತ. ಆದರೆ ಈಗ ತಾವು ಅದನ್ನ ನಮ್ಮ ಭಾಗದ ರೈತರಿಗೆ ತುಂಬಾ ಹತ್ತಿರದಲ್ಲೇ ಸಿಗುವಂತಹ ವ್ಯವಸ್ಥೆಯನ್ನು ಮಾಡಿದ್ರು. ಖಂಡಿತ, ತಾಲೂಕು ಕಚೇರಿಗಳಲ್ಲೂ ಸಹ ಇದು ಸಂಪರ್ಕ ಮಾಡಿ ನಮ್ಮ ಯೋಜನೆಗಳ ಮೂಲಕ ನಾವು ಸಹಾಯಧನದಲ್ಲಿ ಸಹ ಇದನ್ನು ಕೊಡ್ತಾ ಇದೀವಿ. ಅವಕಾಶ ಇರತಕ್ಕಂಥ ಸೀಮಿತ ರೈತರಿಗಿರುತ್ತೆ, ಎಲ್ಲಾ ರೈತರಿಗೂ ಯೋಜನೆಗಳ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗದಿದ್ದಂತ ಸಂದರ್ಭದಲ್ಲಿ ನಮ್ಮ ಈ ಸಿಒಇ ಮತ್ತೆ ಬಯೋ ಸೆಂಟರ್ನಲ್ಲಿ ನೇರವಾಗಿ ಸಹ ಪಡ್ಕೋಬಹುದು. ಸ್ಥಳೀಯವಾಗಿ ನಮ್ಮ ತೋಟಗಾರಿಕಾ ಇಲಾಖೆ ಕಚೇರಿಗಳ ತಾಲೂಕು ಮಟ್ಟದಲ್ಲಿ ಒಂದು ಗುಂಪಾಗಿ ರೈತರು ಬೇಡಿಕೆ ಇಟ್ಟರೆ ಅಲ್ಲಿಗೆ ತರಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ಬೋದು. ನೋಡಿದ್ರ ಅಂದ್ರೆ ಅವರು ಹೋಗಿ ಸಮೀಪದ ತೋಟಗಾರಿಕಾ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ಸಾಕು, ಅವರೇ ವ್ಯವಸ್ಥೆ ಖಂಡಿತ ಮಾಡಿಕೊಡ್ಬೋದು. ಯಾಕಂದ್ರೆ ನಮ್ಮ ನಮ್ಮ ಇಲಾಖೆಯ ಭಾಗ ಆಗಿರೋದ್ರಿಂದ ತರಿಸಿ ಕೊಡ್ಬೋದು. ಅದ್ರ ಜೊತೆಗೆ ಇಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಳ್ಳೋದಕ್ಕೆ ರೈತರಿಗೆ ಬೇಕಾಗತಕ್ಕಂಥ ಆಧುನಿಕ ತಾಂತ್ರಿಕತೆಗಳೇನಿದೆ, ನಾವು ಏನು ಒಂದು ಪ್ರೋಗ್ರಾಂನಲ್ಲಿ ಹೇಳಲಿಕ್ಕೆ ಆಗದಲ್ಲೇ ಇರ್ಬೋದು, ಅಲ್ಲಿ ಎಲ್ಲ ಸೌಕರ್ಯಗಳನ್ನು ನಾವು ಕಲ್ಪಿಸಿದ್ದೀವಿ. ತರಬೇತಿಗಳನ್ನು ಸಹ ರೈತರಿಗೆ ಒಂದು ದಿವಸದ್ದು, ಎರಡು ದಿವಸದ್ದು, ಅವ್ರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಯಾವ ಬೆಳೆಯನ್ನಲ್ಲಿ ಬೇಕು ಅಥವಾ ಯಾವ ತಂತ್ರಜ್ಞಾನದ ಬಗ್ಗೆ ಬೇಕು ಅಂದರೆ ಆ ತರಬೇತಿಗಳನ್ನು ಸಹ ಅಲ್ಲಿ ಕೊಡಲಿಕ್ಕೆ ಎಲ್ಲ ಅನುಕೂಲಗಳನ್ನು ಕಲ್ಪಿಸಿದ್ದೀವಿ. ಅದು ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಈ ಥರ ಸೇವೆಗಳನ್ನು ಒದಗಿಸ್ಲಿಕ್ಕೆ ಅನ್ನೋ ದೃಷ್ಟಿಯಿಂದ ನಮ್ಮ ಇಲಾಖೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದೇ ಥರ ಹಾಸನದಲ್ಲೂ ಸಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ ಹಾಸನ ಭಾಗದ ರೈತರಿಗೆ. ಅಲ್ಲಿ ಹಾಸನದ ಸೋಮನಳ್ಳಿ ಕಾವಲು ತೋಟಗಾರಿಕಾ ಕ್ಷೇತ್ರದಲ್ಲಿ ಅದು ನಿರ್ಮಾಣ ಮಾಡಿದ್ವಿ. ಅಲ್ಲಿ ವಿಶೇಷವಾಗಿ ನಾವು ಸಂರಕ್ಷಿತ ಬೇಸಾಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೂ ಬೇಸಾಯ ಮತ್ತು ಸಂರಕ್ಷಿತ ಬೇಸಾಯದಲ್ಲಿ ತರಕಾರಿಗಳನ್ನು ಬೆಳೀಲಿಕ್ಕೆ ಅಲ್ಲಿ ಹೆಚ್ಚು ತರಬೇತಿಗಳನ್ನು ಮತ್ತು ತಾಂತ್ರಿಕತೆಗಳನ್ನು ರೈತರಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಜೈವಿಕ ಕೇಂದ್ರ ಮತ್ತು ಉತ್ಕೃಷ್ಟ ಕೇಂದ್ರಗಳ ಸೌಲಭ್ಯಗಳನ್ನು ರೈತರು ಪಡ್ಕೋಬೇಕು ಅಂತೇಳಿ ನಾನು ನಮ್ಮ ಮೂಲಕ ವಿನಂತಿ ಮಾಡ್ಕೊತೀನಿ. ಈ ರಂಗ ಸಮುದ್ರದಲ್ಲಿರುವಂತಹ ಕ್ಷೇತ್ರದಲ್ಲಿ, ಹಾಗೆ ಮದ್ದೂರಿನಲ್ಲಿರುವಂತಹ ಕ್ಷೇತ್ರ ಮತ್ತು ಹಾಸನ, ತಾವು ಹೇಳಿದ್ರೆ ಸೋಮನಳ್ಳಿ ಕಾವಲು, ಈ ಮೂರು ಭಾಗದಲ್ಲೂ ತರಬೇತಿ ಸಿಗುತ್ತಾ? ಹೌದು, ತರಬೇತಿ ಮತ್ತು ಈ ಒಂದು ಸೇವೆಗಳು ಸಹ ಸಿಗುತ್ತೆ ಮತ್ತು ಗಿಡಗಳು ಸಹ ಸಿಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ರೈತರಿಗೆ ಬೇಕಾಗತಕ್ಕಂಥ ತೋಟಗಾರಿಕಾ ಬೆಳೆಗಳ ಗಿಡಗಳು, ತೆಂಗು, ಈಗ ನಾವು ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಮಾವು, ಈ ಥರದ ಬೇರೆ ಬೇರೆ ಗಿಡಗಳನ್ನು ಸಹ ಉತ್ಪಾದನೆ ಮಾಡಿ ಕೊಡ್ತಾ ಇದ್ವಿ. ಇದಲ್ಲದೆ ನಾವು ಹೇಳ್ದಂಗೆ ಬೇರೆ ತೋಟಗಾರಿಕಾ ಕ್ಷೇತ್ರಗಳಿದೆಯಲ್ಲ, ಅಲ್ಲಿ ಈ ಥರದ ಸೌಲಭ್ಯಗಳಿಲ್ಲ ಅಂದರೂ ಗಿಡಗಳನ್ನು ನಾವು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ವಿ. ಅದನ್ನೇ ಕೇಳೋಣ ಅಂತಿದ್ದೆ. ಮುಂಗಾರು ಅಂತಿದ್ದ ಹಾಗೆ ಜನ ಇಲಾಖೆಯತ್ತ ಮುಖ ಮಾಡೋದು ಗಿಡಗಳಿಗೋಸ್ಕರ. ಖಂಡಿತ ಖಂಡಿತ, ಬಹಳ ಪ್ರಧಾನವಾಗಿ ಹೈಬ್ರಿಡ್ ತೆಂಗಂತೂ ನಿಮ್ದು ಬಹಳ ಬೇಡಿಕೆಯಲ್ಲಿರುವಂತಹ ಒಂದು ಉತ್ಪನ್ನ. ಹಾಗಾಗಿ ಮುಂಗಾರಿನಲ್ಲಿ ಬಗೆ ಬಗೆಯ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ಪೂರಕವಾದಂತಹ ಸಸಿಗಳ ಹುಡುಕಾಟದಲ್ಲಿ ರೈತರು ಇರ್ತಾರೆ. ಖಂಡಿತ. ಅದ್ರ ಬಗ್ಗೆ ಇಲಾಖೆ ಯಾವ ರೀತಿ ಗಮನ ನೀಡಿದೆ, ಎಲ್ಲಿ ಏನು ಸಿಗುತ್ತೆ ಹೇಳ್ಬೋದಾ? ಹೌದು, ನಮ್ಮ ಇಲಾಖೆನಲ್ಲಿ ನಾನು ಆಲ್ರೆಡಿ ಹೇಳಿದೆ ಬಿಗಿನಿಂಗಲ್ಲೇ, 127 ತೋಟಗಾರಿಕಾ ಕ್ಷೇತ್ರಗಳು ಈ ಭಾಗದಲ್ಲಿದೆ, ನಮ್ಮ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿದೆ. ಇಲ್ಲಿ ನಾವು ತೆಂಗು ಯಥೇಚ್ಛ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೇಡಿಕೆ ಕಡಿಮೆ ಆಗಿದೆ ತೆಂಗಿಗೆ. ಏನಂದರೆ ಈಗ ತೆಂಗಿನ ಒಂದು ಬೆಲೆ ಸ್ವಲ್ಪ ಮಾರುಕಟ್ಟೆನಲ್ಲಿ ಕಡಿಮೆ ಆಗಿರೋದ್ರಿಂದ, ಮತ್ತು ಅಡಿಕೆ ಏನು ಯಥೇಚ್ಛ ಪ್ರಮಾಣದಲ್ಲಿ ಒಳ್ಳೆ ಬೆಲೆ ಇರೋದ್ರಿಂದ ರೈತರು ಅಡಿಕೆ ಕಡೆ ಹೆಚ್ಚು ಒಲವು ತೋರೋದ್ರಿಂದ ತೆಂಗು ಸಾಕಷ್ಟು ನಮ್ಮ ಜಿಲ್ಲೆಗಳಲ್ಲಿ ಉತ್ಪಾದನೆ ಮಾಡಿದ್ದೀವಿ. ಈಗ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತಗೊಂಡ್ರೆ ಈ ಭಾಗದಲ್ಲಿ ಚಾಮರಾಜನಗರದಲ್ಲಿ ಎಲ್ಲ ಕಡೆಯೂ ಸಹ ಎಲ್ಲ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ತೆಂಗಿನ ಗಿಡಗಳು ಲಭ್ಯ ಇದೆ, ಎಲ್ಲ ದೃಢೀಕರಣ ಮಾಡಿ ಗುಣಮಟ್ಟದ ಗಿಡಗಳು ಲಭ್ಯ ಇದೆ. ಪ್ರಮುಖವಾಗಿ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಇಲ್ಲಿ ವೈಯಕ್ತಿಕವಾಗಿ ಜಾಬ್ ಕಾರ್ಡ್ ಹೊಂದಿರತಕ್ಕಂಥ ಕೂಲಿ ಮತ್ತು ಸಾಮಗ್ರಿ ವೆಚ್ಚ ಎರಡೂ ಕೊಡೋದಕ್ಕೆ ಅವಕಾಶ ಇರತಕ್ಕಂಥ ರೈತರು, ಅವರೇ ಒಂದು ಏನು ಉದ್ಯೋಗ ಚೀಟಿಯನ್ನು ಹೊಂದಿರತಕ್ಕಂಥ ಎಲ್ಲ ರೈತರು ಪಡ್ಕೋಬೋದು. ಸಣ್ಣ ರೈತರು, ಅತಿ ಸಣ್ಣ ರೈತರು, SC/ST ಫಲಾನುಭವಿಗಳು, ಮತ್ತು BPL ಕಾರ್ಡ್ ಹೊಂದಿರತಕ್ಕಂಥ ರೈತರು, ಎಲ್ಲ ಭೂಮಿ ಹೊಂದಿರತಕ್ಕಂಥ ದೊಡ್ಡ ರೈತರನ್ನು ಬಿಟ್ಟು ಬೇರೆ ಎಲ್ಲ ರೈತರು ಸಹ ಈ MGNREGA ಯೋಜನೆಯಲ್ಲಿ ಪ್ರದೇಶ ವಿಸ್ತರಣೆಯನ್ನು ಕೈಗೊಳ್ಳಲಿಕ್ಕೆ ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚ ಒಳ್ಳೆ ರೈತರಿಗೆ ಅನುಕೂಲ ಆಗುತ್ತೆ. ಅವರ ಒಂದು ಅಕೌಂಟ್ಗೆ ಒಂದು ಸಾಮಗ್ರಿ ವೆಚ್ಚ ಇರ್ಬೋದು, ಜಾಬ್ ಕಾರ್ಡನ್ನು ಹೊಂದಿರತಕ್ಕಂಥ ರೈತರಿಗೆ ಲೇಬರ್ ಕಾಂಪೋನೆಂಟಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಯೂನಿಟ್ ಕಾಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ರೈತರು ಹೊಸದಾಗಿ ಮಾಡೋಂಥವ್ರು ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡ್ಕೊಂಡು ಎಲ್ಲಿ ಸೂಕ್ತ ಇದೆ ಅನ್ನೋ ಕಡೆ, ತೆಂಗು ಮತ್ತು ವಿವಿಧ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳನ್ನು ಮಾಡೋದಾದರೆ ನಮ್ಮಲ್ಲಿ ಎಲ್ಲ ಗಿಡಗಳು ಸಿಗುತ್ತೆ. ಸ್ಥಳೀಯವಾಗಿರ್ತಕ್ಕಂಥ ತೋಟಗಾರಿಕಾ ಕ್ಷೇತ್ರಗಳು ಮತ್ತು ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪಡಿಬೋದು. ಹೆಚ್ಚು ಈಗ ಇತ್ತೀಚೆಗೆ ಅಡಿಕೆ ಬಗ್ಗೆ ಒಲವನ್ನು ಜಾಸ್ತಿ ತೋರಿಸ್ತಾ ಇದ್ದಾರೆ, ಹಂಗಾಗಿ ತೆಂಗು ಮತ್ತು ಬೇರೆ ಬೇರೆ ಎಲ್ಲ ಒಂದೇ ಬೆಳೆಯನ್ನು ಬೆಳೆಯೋದಕ್ಕೆ ಬದಲಾಗಿ ಬೇರೆ ಬೇರೆ ಬೆಳೆಗಳನ್ನು ಅವರು ಸ್ಥಳೀಯವಾಗಿ ನಮ್ಮ ಇಲಾಖೆ ಇರ್ಬೋದು ಅಥವಾ ತೋಟಗಾರಿಕಾ ಕಾಲೇಜ್ ಇದೆ ಮೈಸೂರಿನಲ್ಲಿ, ಮತ್ತು ವಿವಿಧ ವಿಜ್ಞಾನಿಗಳಿದ್ದಾರೆ ಇವರ, ಮತ್ತು ಪ್ರಗತಿಪರ ರೈತರು, ಇವರ ಸಲಹೆಗಳನ್ನು ಪಡ್ಕೊಂಡು ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದ್ರೆ ತುಂಬ ಅನುಕೂಲ, ಒಂದೇ ಬೆಳೆ ಮೇಲೆ ಅವಲಂಬನೆ ಆಗೋದಕ್ಕಿಂತ. ಹೈಬ್ರಿಡ್ ತೆಂಗು ನಾವು KRS ತೋಟಗಾರಿಕಾ ಕ್ಷೇತ್ರದಲ್ಲಿ ಮಾತ್ರ ನಾವು ಉತ್ಪಾದನೆ ಮಾಡ್ತೀವಿ, ಬೇರೆ ಕಡೆಯೆಲ್ಲ ನಾವು T2D ಅಂತೇಳಿ ಅದನ್ನು ಉತ್ಪಾದನೆ ಮಾಡ್ತೀವಿ. ಒಂದು ಗಿಡಕ್ಕೆ 75 ರೂಪಾಯಿ ಇದೆ, ಏನು ಈ ಒಂದು T2D ಗಿಡಕ್ಕೆ. ಹೈಬ್ರಿಡ್ ತೆಂಗಿನ ಗಿಡಕ್ಕೆ 150 ರೂಪಾಯಿ ಇದೆ. ಹಾಗಾಗಿ ಹೈಬ್ರಿಡ್ ತೆಂಗಿನ ಗಿಡಗಳು KRS ಬಿಟ್ಟರೆ ಲೋಕ್ಸರ ಅಂತ ಹೇಳ್ಬಿಟ್ಟು ತೆಂಗು ಅಭಿವೃದ್ಧಿ ಮಂಡಳಿಯ ಒಂದು ಸೆಂಟರ್ ಇದೆ, ಅದು ಮಂಡ್ಯದಲ್ಲಿದೆ ಲೋಕ್ಸರ, ಅಲ್ಲೂ ಸಹ ತೆಂಗಿನ ಹೈಬ್ರಿಡ್ ಸಸಿಗಳಾದರೆ ಅಲ್ಲಿ ಸಿಗುತ್ತೆ, ಮತ್ತು ನಮ್ಮ KRS ಸಿಗುತ್ತೆ. ಮತ್ತು T2D ಅನ್ನೋದು ಎಲ್ಲ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಸಿಗುತ್ತೆ, ಆಲ್ಮೋಸ್ಟ್ ಪ್ರತಿಯೊಂದು ತಾಲೂಕಲ್ಲೂ ಸಹ ನಮ್ಮ ತೋಟಗಾರಿಕಾ ಕ್ಷೇತ್ರಗಳಿದೆ. ಹೈಬ್ರಿಡ್ ತೆಂಗಿನ ಸಸಿಗಳ ಲಭ್ಯತೆ ಇದೆಯಾ ಸರ್? ಲಭ್ಯತೆ ಇದೆ, ಅದೇ 150 ರೂಪಾಯಿ ನಾನು ಹೇಳ್ದಂಗೆ. ತೆಂಗಿನಲ್ಲಿ ಹೈಬ್ರಿಡ್ಗಿಂತಲೂ ನಮ್ಮ ಏನು T2D ಏನು ಇದೆ ಹೈಬ್ರಿಡ್, ಅದನ್ನು ಸಹ ನಾವು ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಜೊತೆಗೆ ಹೈಬ್ರಿಡನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ರೈತರು ಬರೀ ಹೈಬ್ರಿಡ್ಗೆ ಹೋಗೋದ್ರ ಬದಲಾಗಿ ಅದನ್ನು ಸ್ವಲ್ಪ ಒಂದು ಪ್ರಾಯೋಗಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಎಸ್ಟಾಬ್ಲಿಷ್ಡ್ ವೆರೈಟಿ ಏನಿದೆ ನಮ್ಮದು ಟಿಪ್ಟೂರ್ ಅಥವಾ ಅರ್ಸಿಕೆರೆಟಲ್, ಅದರಲ್ಲೇ ಒಂದು ಸಮಗ್ರವಾಗಿ ಮಣ್ಣಿನ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಇಳುವರಿ ಪಡಿಬೋದು. ಉತ್ತಮ ಗುಣಮಟ್ಟದ ಟಿಪ್ಟೂರ್ ಟಾಲ್ ಅಥವಾ ಅರ್ಸಿಕೆರೆಟಾಲ್ ಗಿಡಗಳು ನಮ್ಮಲ್ಲಿ ಸಿಗ್ತಾ ಇದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಅನುಭವಿ ವಿಜ್ಞಾನಿಗಳೊಂದಿಗೆ, ತಜ್ಞ ಅಧಿಕಾರಿಗಳೊಂದಿಗೆ ಮಾತುಕತೆ, ಸಾವಯವ ಕೃಷಿಕರೊಂದಿಗೆ ಆತ್ಮೀಯ ಸಂವಾದ, ನೇರ ಫೋನಿನ್ ಕಾರ್ಯಕ್ರಮ, ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷತಾ ತರಬೇತಿ, ಇವು ಸರಣಿಯ ವಿಶೇಷ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು. ಆಲಿಸಿ, ಅನುಸರಿಸಿ. ಜುಲೈ 5 ಬುಧವಾರ ಬೆಳಿಗ್ಗೆ 10 ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿ ಉದ್ಘಾಟನೆಯಾಗಲಿದೆ ಸಾವಯವ ಸಂಪದ ಬಾನುಲಿ ಸರಣಿ. ಬನ್ನಿ, ಭಾಗವಹಿಸಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನಾಗರಾಜ್ ಅವರೇ, ಲೋಕ್ಸರ ಫಾರಂ ತಾವು ಹೇಳಿದ ಹಾಗೆ ತೆಂಗು ಅಭಿವೃದ್ಧಿ ಮಂಡಳಿ ಖಂಡಿತ ಅವರ ಅಧೀನದಲ್ಲಿ ಬರುವಂಥದ್ದು. ಹೌದೌದು. ಹಾಗಾಗಿ ಈಗ ಅಲ್ಲಿ ಸಸಿಗಳು ಸಿಗೋದ್ರ ಬಗ್ಗೆ ಆಗಲಿ ಅಥವಾ ಅದರ ಒಂದು ಸಸಿಗಳ ಲಭ್ಯತೆ ಆಗಲಿ, ಅದನ್ನು ಹೇಗೆ ಜನ ತಿಳ್ಕೊಬೋದು, ಹೇಗೆ ಅಲ್ಲಿಂದ ಸಸಿ ಪಡ್ಕೋಬಹುದು? ಯಾಕೆಂದ್ರೆ ಬಹಳಷ್ಟು ಜನ ಕೇಳ್ತಾರೆ ಹೇಗೆ ತಗೊಳ್ಳೋದು ಸರ್ ಲೋಕ್ಸರ ಫಾರ್ಮ್ ಅಲ್ಲಿ. ಏನು DSP ಫಾರ್ಮ್ ಅಂತ ಹೇಳಿ ಹೇಳ್ತಿರುವ ಅದನ್ನ, ಅದ್ರದ್ದು ಫೋನ್ ನಂಬರ್ ಎಲ್ಲ ನಮ್ದು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ವೆಬ್ಸೈಟ್ ಹೋದ್ರೆ ಫೋನ್ ನಂಬರ್ ಎಲ್ಲ ಸಿಗ್ತಾ ಇದೆ. ಅಥವಾ ನಮ್ಮ ಸಲಿಯೋಗ ಲೋಕಲ್ ಇರತಕ್ಕಂಥ ತೋಟಗಾರಿಕಾ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಅಲ್ಲಿರೋ ಸಂಪರ್ಕ ನಂಬರ್ ಎಲ್ಲ ಕೊಡ್ತಾರೆ ಸೆಂಟರ್ ಇನ್ಚಾರ್ಜ್ ಇರೋರು. ಅಲ್ಲಿ ವಿವಿಧ ಹೈಬ್ರಿಡ್ಗಳನ್ನು ಮಾಡ್ತಾರೆ, ನಮ್ಮ ಚೌಗಾಟ್ ಆರೆಂಜ್ ವಾರ್ಫ್ ಇರ್ಬೋದು, ಎಳ್ನೀರು ತಳಿಗಳಿರ್ಬೋದು, ಕಾಯಿಗೆ ಬೇಕಾಗತಕ್ಕಂಥ ಹೈಬ್ರಿಡ್ ತಳಿಗಳನ್ನು ಸಹ ಅಲ್ಲೂ ಉತ್ಪಾದನೆ ಮಾಡಿಕೊಡ್ತಾರೆ. ಅಲ್ಲಿ ಸಂಪರ್ಕ ಮಾಡಿ ಪಡಿಬೋದು, ಏನು ಆ ಥರ ಏನು ಕೊರತೆ ಇಲ್ಲ. ಈಗ ಅಲ್ಲೂ ಸಹ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ, ಯಾಕೆಂದರೆ ಹೈಬ್ರಿಡೈಸೇಷನ್ ಅಂತ ತಕ್ಷಣ ಎಲ್ಲ ಕಡೆಯೂ ಮಾಡಲಿಕ್ಕಾಗಲ್ಲ, ನಮ್ಮಲ್ಲಿ KRS ಮಾತ್ರ ಪ್ರಸ್ತುತ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಒಂದು ತೆಂಗಿನ ತೋಟ ಮಾಡುವಾಗ ತಾವೇ ಹೇಳಿದ ಹಾಗೆ ಒಂದು ಹೈಬ್ರಿಡ್ ತಳಿ ಮತ್ತೆ ಎಳನೀರಿಗೆ ಸೂಕ್ತವಾದಂತಹ ತಳಿ ಮತ್ತೆ ಹಾಗೆ ತಿಪ್ಟೂರು ಟಾಲ್ ತಳಿಯನ್ನ ಮಿಶ್ರಣ ಮಾಡ್ಕೊಂಡು ಬೆಳೆದ್ರೆ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಖಂಡಿತ ಅಲ್ವಾ? ಆ ತರಹ ಯೋಚನೆ ಮಾಡಬೇಕು ಅನ್ನೋದು ತಮ್ಮ ಉದ್ದೇಶ ಅಲ್ವಾ? ಮತ್ತೆ ಅದು ಬಿಟ್ಟರೆ ಬೇರೆ ಸಸಿಗಳು ಮಾವು ಸಿಗ್ತಾ ಇದೆ. ಏನಾಗಿದೆ ಈಗ, ಕಳೆದ ವರ್ಷ ನಾವು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮೈಸೂರಿನಲ್ಲೇ ತಗೊಂಡ್ರೆ ಪೌಷ್ಟಿಕ ತೋಟ ಅಂತೇಳಿ ಒಂದು ಅನುಷ್ಠಾನ ಮಾಡಿದ್ವಿ ಕಾರ್ಯಕ್ರಮ. ಈ ರೈತರ ಜೊತೆಗೆ ಎಲ್ಲ ಗ್ರಾಮೀಣ ಭಾಗದಲ್ಲಿ ಒಂದು ಮನೆ ಸುತ್ತಮುತ್ತ ಅಥವಾ ಇರತಕ್ಕಂಥ ಜಾಗದಲ್ಲಿ ಅಥವಾ ತೋಟದಲ್ಲಿರ್ಬೋದು 14 ಗಿಡಗಳನ್ನು ನೆಡೋದಕ್ಕೆ ಪೌಷ್ಟಿಕ ತೋಟ ಅವ್ರಿಗೆ ಮನೆ ಮಟ್ಟದಲ್ಲಿ ಅವರ ಇರತಕ್ಕಂಥ ಗ್ರಾಮೀಣ ಭಾಗದ ಜನತೆಯ ಪೌಷ್ಟಿಕತೆ ಸುಧಾರಿಸೋ ದೃಷ್ಟಿಯಿಂದ ಒಂದು 14 ಗಿಡಗಳ ಕಾಂಬಿನೇಷನ್ ಮಾಡಿ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ವಿ. ಅಲ್ಲೂ ಸಹ ಯಥೇಚ್ಛ ಪ್ರಮಾಣದಲ್ಲಿ ಗಿಡಗಳನ್ನು ನಾವು ಕೊಟ್ಟಿದ್ದೀವಿ. 14 ಗಿಡಗಳ ಒಂದು ಈ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಸೇರಿಸಿ ನಾವು ಒಂದು 6 ಜಾತಿಯ 2 ಗಿಡಗಳು 6 ವಿವಿಧ ಜಾತಿಯ ಗಿಡಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಗಿಡಗಳು ನಮ್ಮ ಉತ್ಪಾದನೆ ಮಾಡಿ ಕೊಡ್ತೀವಿ. ಒಂದು ಕಡೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಗಿಡಗಳು ಲಭ್ಯ ಇಲ್ಲದಲ್ಲೇ ಇರ್ಬೋದು. ಸ್ವಲ್ಪ ಬೇರೆ ಬೇರೆ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ತವೇಳ್ದಂಗೆ ಮಾವು ಇರ್ಬೋದು, ಸಪೋಟ ಇರ್ಬೋದು, ಸೀಬೆ ಇರ್ಬೋದು, ತರಕಾರಿ ಸಸಿಗಳನ್ನು ಸಹ ಉತ್ಪಾದನೆ ಮಾಡಿ ಕೊಡಲಿಕ್ಕೆ ರೈತರಿಗೆ ನಾವು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಮತ್ತು ನಿಂಬೆ, ಕರಿಬೇವು, ನುಗ್ಗೆ ಈ ಥರದ ಗಿಡಗಳನ್ನು ಸಹ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ನಾಗರಾಜ್ ಅವರೇ, ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಕ್ಷೇತ್ರ ನಿಮ್ಮದು ಖಂಡಿತ ತೋಟಗಾರಿಕಾ ಕ್ಷೇತ್ರ. ಇವತ್ತಿಗೆ ಬಹಳ ಜನ ಪ್ರಯೋಗಶೀಲರಾಗ್ಬಿಟ್ಟಿದ್ದಾರೆ. ಹೌದೌದು. ಈಗಂತೂ ಹೊಸದಾಗಿ ಡ್ರ್ಯಾಗನ್ ಹಣ್ಣು, ಹೌದೌದು, ಅದರ ಬೇಸಾಯದ ಬಗ್ಗೆ ಬಹಳ ಜನ ಗಮನ ಹರಿಸ್ತಾ ಇದ್ದಾರೆ ಇಲಾಖೆ ಈ ನಿಟ್ಟಿನಲ್ಲಿ. ನನ್ನ ಅಭಿಪ್ರಾಯದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಅನ್ನತಕ್ಕಂಥದ್ದು ನಮ್ಮ ಈ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅದು ಅಂಥ ಸೂಕ್ತವಾದಂಥ ಪ್ರದೇಶ ಅಲ್ಲ. ಸುಮ್ಮನೆ ಪ್ರಾಯೋಗಿಕವಾಗಿ ಅಲ್ಲಿ ಇಲ್ಲಿ ಬೆಳೀತಾ ಇದ್ದಾರೆ ಬಿಟ್ಟರೆ. ಇದು ಹೆಚ್ಚು ಡ್ರೈಲ್ಯಾಂಡ್ ಆರ್ಟಿಕಲ್ಚರ್ ಕ್ರಾಪ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಹೆಚ್ಚು ಉಷ್ಣ ವಾತಾವರಣ ಇರತಕ್ಕಂಥ ಪ್ರದೇಶದಲ್ಲಿ ಇರತಕ್ಕಂಥ ಬೆಳೆ. ಮತ್ತು ನಾವು ಬೇಡಿಕೆಯನ್ನು ಸಹ ನೋಡಬೇಕಾಗುತ್ತೆ. ಯಥೇಚ್ಛ ಪ್ರಮಾಣದಲ್ಲಿ ಡ್ರ್ಯಾಗನ್ ಫ್ರೂಟ್ ಹೊಸ ಬೆಳೆ ಅಂತೇಳಿ ನಾವು ಶಿಫಾರಸು ಮಾಡೋದಕ್ಕೆ ಬದಲಾಗಿ ಅದಕ್ಕೆ ಬದಲಾಗಿ ಬೇರೆ ಬೆಳೆಗಳಿದೆ. ನಮ್ಮ ಮೈಸೂರು ವಿಭಾಗಕ್ಕೆ ನಾವು ಆದಷ್ಟು ಈ ಡ್ರ್ಯಾಗನ್ ಫ್ರೂಟನ್ನು ಹೆಚ್ಚು ನಾವು ಅಡ್ವೊಕೇಟ್ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಈ ಭಾಗದಲ್ಲಿ ನೋಡಿ, ತೆಂಗು ಇರತಕ್ಕಂಥ ರೈತರು ಕೋಕೋವನ್ನು ಬೆಳಿಬೋದು, ಕಾಳು ಮೆಣಸನ್ನು ಬೆಳಿಬೋದು. ಅದ್ರ ಮೂಲಕ ಅವ್ರಿಗೆ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಮತ್ತು ಬಟರ್ ಫ್ರೂಟ್ ಅಂತ ಹೇಳ್ತೀವಿ, ಅವಕಾಡೋ ಅಂತ ಹೇಳ್ಬಿಟ್ಟು ಬೆಣ್ಣೆಹಣ್ಣು, ಅದಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಮತ್ತು ನಮ್ಮದು ಮೈಸೂರು ವಿಭಾಗದ ಈ ಜಿಲ್ಲೆಗಳಿದೆ, ಚಾಮರಾಜನಗರ, ಮೈಸೂರು, ಮಂಡ್ಯ ಭಾಗದಲ್ಲಿ ನಾವು ಜಾಯಿಕಾಯಿಯನ್ನು ಸಹ ಬೆಳೀಲಿಕ್ಕೆ ಅವಕಾಶ ಇದೆ. ಈಗ ತಮಿಳುನಾಡಲ್ಲಿ ನಾವು ಮೊದಲು ಜಾಯಿಕಾಯಿ ಅಂತ ಹೇಳಿದ್ರೆ ಕೇರಳದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ರು. ಈಗ ತಮಿಳುನಾಡಿನ ಪೊಲ್ಲಾಚಿ ಏರಿಯಾದಲ್ಲಿ ತೆಂಗಿನ ತೋಟಗಳಲ್ಲಿ ಜಾಯಿಕಾಯಿಯನ್ನು ಯಥೇಚ್ಛ ಪ್ರಮಾಣದಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಈ ಭಾಗದ ತೆಂಗಿನ ಬೆಳೆಗಾರರು ಈ ಸೇಮ್ ಸಿಮಿಲರ್ ವಾತಾವರಣ ಇದೆ, ಅದೇ ಥರದ ವಾತಾವರಣ ಇರೋದ್ರಿಂದ ಜಾಯಿಕಾಯಿಯನ್ನು ನಾವು ಖಂಡಿತ ಬೆಳಿಬೋದು ಈ ಒಂದು ತೆಂಗಿನ ತೋಟಗಳಲ್ಲಿ. ಅಲ್ಲಿ ಜಾಯಿಕಾಯಿಗೂ ಮತ್ತು ಪತ್ರೆ ಎರಡಕ್ಕೂ ಸಹ ವಿದೇಶದಲ್ಲಿ ಸಾಕಷ್ಟು ಬೇಡಿಕೆ ಇದೆ, ಕೆಟ್ಟು ಹೋಗಲ್ಲ ಬೇಗ. ಮಾರುಕಟ್ಟೆನಲ್ಲೂ ಸಾಕಷ್ಟು ಡಿಮ್ಯಾಂಡ್ ಇರತಕ್ಕಂಥ ಬೆಳೆ. ಏನಂದರೆ ಒಂದೇ ಒಂದು ಒಳ್ಳೆ ಗಿಡಗಳು, ಕಸಿ ಗಿಡಗಳು ಲಭ್ಯತೆಯನ್ನು ನೋಡ್ಕೊಂಡು ನಾವು ಒಳ್ಳೆ ಮೂಲದಿಂದ ಗಿಡಗಳನ್ನು ತಂದು ಮಾಡಬೇಕು. ನಮ್ಮ ಕ್ಷೇತ್ರಗಳಲ್ಲಿ ಅದನ್ನು ಉತ್ಪಾದನೆ ಮಾಡ್ತಾ ಇಲ್ಲ ನಾವು. ಈ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಮಾತ್ರ ಜಾಯಿಕಾಯಿನ ಬೆಳೀತಾ ಇದ್ರು, ನಮ್ಮ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ. ಬಟ್ ಈ ಭಾಗದಲ್ಲಿ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ, ಹಾಸನ ಭಾಗದಲ್ಲೂ ಸಹ ತೆಂಗಿನ ತೋಟದಲ್ಲಿ ಒಂದು ಉಪ ಬೆಳೆಯಾಗಿ ಬೆಳೆದು ಹೆಚ್ಚು ಆದಾಯವನ್ನು ಪಡ್ಕೊಳ್ಳಿಕ್ಕೆ, ಏಕೆಂದರೆ ತೆಂಗಿನ ಬೆಳೆ ಕಡಿಮೆ ಆಗಿರೋದ್ರಿಂದ ಈ ಥರದ್ದು ಜಾಯಿಕಾಯಿ, ಕೋಕೋ, ಕಾಳುಮೆಣಸು ಈ ಥರದ ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನಾನೀಗ ಆಲ್ರೆಡಿ ಹೇಳ್ದಂಗೆ ಈ ಒಂದು ಮಣ್ಣು ಮತ್ತು ನೀರು ಇವು ಪ್ರಮುಖವಾದಂಥ ಅಂಶಗಳು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ. ಈ ನೀರು ಮತ್ತು ಮಣ್ಣನ್ನು ನಾವು ಸದ್ಬಳಕೆ ಮತ್ತು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು. ಮಣ್ಣಿನ ಬಗ್ಗೆ ನಾನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮತ್ತು ಮಣ್ಣಿನ ಒಂದು ಸವಕಳಿ ಆಗದಂಗೆ ವಿವಿಧ ಮಣ್ಣಿನ ಒಂದು ಉಪಚಾರಗಳನ್ನು ಮಾಡೋದ್ರ ಜೊತೆಗೆ ನೀರಿಗೆ ಬಂದಾಗ ನಾವು ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನೀರಿನ ಸಮರ್ಪಕ ಬಳಕೆ ಅಂತ ಹೇಳಿದ್ರೆ ಹನಿ ನೀರಾವರಿ ಪದ್ಧತಿಯನ್ನು ಸಾಕಷ್ಟು ಜನ ರೈತರು ಅಳವಡಿಸ್ಕೊಂಡಿದ್ದಾರೆ. ಮುಂದೆನೂ ಸಹ ಇದರಲ್ಲಿ ಪ್ರಸ್ತುತ ಸಹಾಯಧನದ ಯೋಜನೆ ಸಹ ಮುಂದುವರಿತಾ ಇದೆ. ಅದರದ ಒಂದು ಸಹಾಯಧನದ ಪ್ರಮಾಣ ಅದೆಲ್ಲ ಕೂಡಲೇ ಇತ್ಯರ್ಥ ಆಗುತ್ತೆ. ಕಳೆದ ಸಾಲಿನಲ್ಲಿ ನಾವು 75% ಸಾಮಾನ್ಯ ರೈತರಿಗೆ, 90% ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ನಾವು ಸಹಾಯಧನವನ್ನು ಕಳೆದ ವರ್ಷದ ಒದಗಿಸಿದ್ವಿ. ಈ ವರ್ಷನೂ ಸಹ ಕಾರ್ಯಕ್ರಮ ಇನ್ನೇನು ಅನುಮೋದನೆ ಆಗ್ತದೆ. ಅನುಮೋದನೆ ಆದ ತಕ್ಷಣ ನಾವು ಸಹಾಯಧನದ ಪ್ರಮಾಣವನ್ನು ತಿಳಿಸ್ತೀವಿ. ಈಗ ಆಲ್ರೆಡಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ರೈತರು ಸಾವಯವ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೆಚ್ಚು ಒಲವು ತೋರ್ತಾ ಇರೋದ್ರಿಂದ ಏನು ರಾಸಾಯನಿಕ ಗೊಬ್ಬರಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ನಾವು ಈ ಒಂದು ಹನಿ ನೀರಾವರಿ ಪದ್ಧತಿಯ ನಿರ್ವಹಣೆ ಮತ್ತು ರಸಾವರಿಗೆ ಹೆಚ್ಚು ರೈತರು ಒತ್ತು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಈ ರಸಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ರೈತರಿಗೆ ಕಾಸ್ಟನ್ನು ಸ್ವಲ್ಪ ಖಂಡಿತ ಕಡಿಮೆ ಮಾಡ್ಕೋಬೋದು. ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚು ಅವಲಂಬನೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಈ ಒಂದು ಏನು ವಾಟರ್ ಸೆಲ್ಯುಬಲ್ ಫರ್ಟಿಲೈಸರ್ಸ್ ಅಥವಾ ನೀರಿನಲ್ಲಿ ಕರಗುವ ಗೊಬ್ಬರಗಳಂತೇಳಿ ಅದನ್ನು ಈ ಫರ್ಟಿಗೇಷನ್ ಮೂಲಕ ಕೊಡೋದಕ್ಕೆ ತುಂಬ ಈ ಹನಿ ನೀರಾವರಿ ಪದ್ಧತಿ ಇರೋ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ಫರ್ಟಿಗೇಷನ್ ಟ್ಯಾಂಕ್ ಅಥವಾ ಒಂದು ವೆಂಚೂರಿ ಯೂನಿಟನ್ನು ಇಟ್ಕೊಂಡು ಅವರು ಮಾಡಿದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಈಗ ಮಾರುಕಟ್ಟೆಯಲ್ಲಿ ಸಹ ಬಂದಿದೆ ರಸಾವರಿ ಪದ್ಧತಿಗೆ ಬೇಕಾಗತಕ್ಕಂಥ ಗ್ರೇಡ್ಗಳು ಬಂದಿದೆ. ಡ್ರಿಪ್ ಗ್ರೇಡ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ ನಾವು. ಡ್ರಿಪ್ ಗ್ರೇಡ್ ಅಂತೇಳಿ ಸಿಗುತ್ತೆ, 19 ಆಲ್ ಇರ್ಬೋದು, ಬೇರೆ ಬೇರೆ ಒಂದು ಗ್ರೇಡ್ಗಳಲ್ಲಿ ಸಿಗ್ತಾ ಇದೆ. ಅದಕ್ಕೆ ತಾಂತ್ರಿಕತೆಯೂ ಇದೆ, ಏನು ಯಾವ ಬೆಳೆಗಳಿಗೆ ಯಾವಾಗ ನಾವು ರಸಾವರಿ ಪದ್ಧತಿಯ ಒಂದು ಶೆಡ್ಯೂಲ್ ಏನಿರುತ್ತೆ ಆ ಬೆಳೆಗೆ ಅದ್ರ ಪ್ರಕಾರ ಕೊಡೋದ್ರಿಂದ ತುಂಬ ರೈತರಿಗೆ ಅನುಕೂಲ ಆಗುತ್ತೆ. ಅಲ್ಲಿಗೆ ಏನಂತ ಹೇಳಿದ್ರೆ ನಾವು ಹನಿ ನೀರಾವರಿ ಪದ್ಧತಿ ನಿರ್ವಹಣೆಯನ್ನು ರೆಗ್ಯುಲರಾಗಿ ಮಾಡ್ಕೋಬೇಕಾಗತ್ತೆ. ಈಗ ನಾವು ನಿಮಗೆಲ್ಲ ಗೊತ್ತಿರೋಂಗೆ ಈಗ ಅಲ್ಲಿ ನಾವು ಏನು ನಳಿಕೆಗಳನ್ನು ಯೂಸ್ ಮಾಡ್ತೀವಿ, ಲ್ಯಾಟ್ರಲ್ ಪೈಪನ್ನು ಯೂಸ್ ಮಾಡ್ತೀವಿ, ಅದು ಕಟ್ಕೊಳ್ಳೋ ಸಂದರ್ಭಗಳಿರುತ್ತೆ. ಹಾಗಾಗಿ ಫಿಲ್ಟ್ರನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಆ ಫಿಲ್ಟ್ರನ್ನ ಒಂದು 3-4 ದಿವಸಕ್ಕೊಂದ್ಸರಿ ಆ ಮೆಷಿನ್ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಮತ್ತು ಒಂದು 15 ದಿವಸಕ್ಕೊಂದ್ಸರಿ ಎಂಡ್ ಪೈಪನ್ನು ತೆಗೆದು PVC ಪೈಪನ್ನು ಫ್ಲೆಶ್ ವ್ಯಾಲ್ವ್ ಅನ್ನು ತೆಗೆದು ನೀರನ್ನು ಅದನ್ನು ಫ್ಲೆಶ್ ಔಟ್ ಮಾಡಬೇಕಾಗತ್ತೆ. ಮತ್ತು ಈ ರಸಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಈ ಡ್ರಿಪ್ಪರ್ಗಳು ಕಟ್ಕೊಳತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಈ ಆ್ಯಸಿಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ, 10 ಲೀಟರ್ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಉಪಯೋಗಿಸಿ, ಅಂದರೆ ಬೆಳೆ ಮುಗಿದ ನಂತರ ಯೂಸ್ ಮಾಡಬೇಕಾಗತ್ತೆ. ಅದನ್ನು ಒಂದು ಲ್ಯಾಟ್ರಲ್ ಪೈಪ್ಗಳಲ್ಲಿ ಒಂದು 24 ಗಂಟೆಗಳ ಕಾಲ ಇಟ್ಟು ಆನಂತರ ಫ್ರೆಶ್ ಔಟ್ ಮಾಡಿದ್ರೆ ಈ ಒಂದು ಕಟ್ಕೊಂಡಿರೋದೆಲ್ಲ ಕಡಿಮೆ ಆಗುತ್ತೆ. ಬೆಳೆ ಇದ್ದಂಥ ಸಂದರ್ಭದಲ್ಲಾದರೆ ನಾವು ಫಾಸ್ಫರಿಕ್ ಆ್ಯಸಿಡನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಸ್ಥಳೀಯವಾಗಿ ಈ ಬಗ್ಗೆ ಮಾಹಿತಿ ತಿಳ್ಕೊಂಡು ಈ ನಿರ್ವಹಣೆ ಮಾಡೋದು ತುಂಬ ಅನುಕೂಲ. ಸಾಕಷ್ಟು ಜನ ರೈತರು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೋತಾರೆ, ನಿರ್ವಹಣೆ ಇಲ್ಲದಲ್ಲೇ ತೆಗೆದಾಕ್ಬಿಡ್ತಾರೆ ಕೆಲವು ಸಂದರ್ಭದಲ್ಲಿ. ಕೇಳುಗರೆ, ಜುಲೈ 3 ತಾರೀಕು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮದ್ದೂರು ತಾಲೂಕು ಗೂಳೂರು ದೊಡ್ಡಿಯ ಕೃಷಿಕ ಸಿಪಿ ಕೃಷ್ಣ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 2512582 ಹಾಗೂ 2515089. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಜುಲೈ 3 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ನಾಗರಾಜ್ ಅವರೇ, ತೋಟಗಾರಿಕಾ ಇಲಾಖೆಯ ಮಹತ್ವಾಕಾಂಕ್ಷಿಯಾದಂತಹ ಯೋಜನೆ ಈಗ ಮೈಸೂರು ಚಿಗರೆಲೆ ಆಗ್ಬೋದು, ಖಂಡಿತ, ಆಮೇಲೆ ನಂಜನಗೂಡು ರಸಬಾಳೆ ಆಗ್ಬಹುದು, ಮತ್ತೆ ವೀರಣಗೆರೆ ಬದನೆಕಾಯಿ GI ಕ್ರಾಪ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿದ್ರಿ. ಹೇಗೆ ನಡೀತಾ ಇದೆ ಸರ್ ಜನರ ಒಂದು ಪಾಲ್ಗೊಳ್ಳುವಿಕೆ? ಏನಂದ್ರೆ ತಮ್ಗೆಲ್ಲ ಗೊತ್ತಿದೆ, ಈ ಮೈಸೂರು ವಿಳ್ಯದೆಲೆ, ನಂಜನಗೂಡು ರಸಬಾಳೆ, ಮೈಸೂರು ಮಲ್ಲಿಗೆ, ಈ ಬೆಳೆಗಳು ಭೌಗೋಳಿಕವಾಗಿ ಈ ಭಾಗದಲ್ಲಿ ಏನಾದ್ರು GI ರಿಜಿಸ್ಟ್ರೇಷನ್ ಸಹ ಆಗಿದೆ. ಈಗ ಏನಾಗಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೊಸದಾಗಿ ಬೆಳೆಯುವಂಥ ರೈತರಿಗೆ ಈ ಯೋಜನೆಗಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ನಾವು ಆ ಗಿಡಗಳನ್ನು ಸಹ, ಮಲ್ಲಿಗೆ ಗಿಡಗಳನ್ನು ನಮ್ಮ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಎಲ್ಸ್ನಳ್ಳಿ ಫಾರ್ಮ್ ಇರ್ಬೋದು, ಕುಕ್ಕರಳ್ಳಿನಲ್ಲಿರ್ಬೋದು, ಈ ಥರ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಏನಂದರೆ ಈಗ ಮೈಸೂರು ಸುತ್ತಮುತ್ತ ಇವು ಪ್ರಮುಖವಾದಂಥ ಬೆಳೆಗಳಾಗಿದೆ. ಈ ಮೈಸೂರು ನಗರ ವಿಸ್ತಾರ ಆಗ್ತಿರೋದ್ರಿಂದ ಯಥೇಚ್ಛ ಪ್ರಮಾಣದಲ್ಲಿ ಈ ಒಂದು ಕೃಷಿ ಭೂಮಿ ಏನು ಕೃಷಿಯೇತರ ಚಟುವಟಿಕೆಗಳಿಗೆ ಕನ್ವರ್ಷನ್ ಆಗ್ತಾ ಇರೋದ್ರಿಂದ ಈ ಭಾಗವನ್ನು ಬಿಟ್ಟು ಇನ್ನು ಮುಂದೆ ಇರತಕ್ಕಂಥ ರೈತ ಬಂದವರು ಈ ಬೆಳೆಗಳನ್ನು ಪ್ರೋತ್ಸಾಹಿಸಬೇಕಾಗುತ್ತೆ. ಸ್ವಲ್ಪ ಲೇಬರ್ ಇಂಟೆನ್ಸಿವ್ ಇದೆ, ಈ ವೆಳ್ಳದಲ್ಲೇ ಇರ್ಬೋದು, ಮಲ್ಲಿಗೆ ಬೆಳೆದಂಥ ಸಂದರ್ಭದಲ್ಲಿ ಕೆಲವು ರೈತರು ಬೆಳೀತಾ ಇದ್ದಾರೆ. ಖಂಡಿತ ನಾವು ನರೇಗಾ ಯೋಜನೆಯಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಒಂದು ಗುರಿ ಇಟ್ಕೊಂಡು, ಮತ್ತು ಅದಕ್ಕೆ ಏನಂದರೆ ವಿಶೇಷವಾದಂಥ ಒಂದು ಒತ್ತು ಕೊಟ್ಟು ಆಲ್ರೆಡಿ ಕ್ರಿಯಾ ಯೋಜನೆಯೆಲ್ಲ ಅನುಮೋದನೆ ಪಡ್ಕೊಂಡಿದ್ದೀವಿ. ಯಾವುದೇ ಆಸಕ್ತಿ ಇರತಕ್ಕಂಥ ರೈತರು ಈ ಒಂದು GI ಬೆಳೆಗಳನ್ನು ಬೆಳೆಯೋರು ನಮ್ಮ ಸ್ಥಳೀಯ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರೆ ಅದಕ್ಕೆ ಬೇಕಾಗತಕ್ಕಂಥ ಏನು ಪ್ಲಾಂಟಿಂಗ್ ಮೆಟೀರಿಯಲನ್ನು ನಾವು ಒದಗಿಸ್ಕೊಡ ಮಾಡ್ತೀವಿ, ಮತ್ತು ಯೋಜನೆ ಮೂಲಕ ಸಹ ಅನುಷ್ಠಾನ ಮಾಡಿಕೊಡ್ತೀವಿ. ಹೊಸ ವಿಧಾನದಲ್ಲಿ ಬೇಸಾಯ ಮಾಡುವಂತಹ ಬೆಳೆಗಳು, ವಿಶೇಷವಾಗಿ ನಾವೇನು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತೀವಲ್ಲ, ಅಂಥದ್ರಲ್ಲಿ ಹೂ ಬೆಳೀತಾ ಇದ್ದಾರೆ, ಹೈ ವ್ಯಾಲ್ಯೂ ಕ್ರಾಪ್ಸ್ಗಳನ್ನು ಬೆಳೀತಾ ಇದ್ದಾರೆ, ಪಾಲಿ ಹೌಸ್ಗಳನ್ನು ನಿರ್ಮಾಣ ಮಾಡ್ಕೋತಾ ಇದ್ದಾರೆ, ಇಲಾಖೆನೂ ಕೂಡ ಸಾಕಷ್ಟು ನೆರವನ್ನು ಕೊಡ್ತಾ ಇದೆ, ಅದರ ಬಗ್ಗೆ ಹೇಳಿ ಸರ್. ಅದೇ ನಮ್ಮ ಈ ಭಾಗದಲ್ಲಿ ಈಗ ತಾವು ಹೇಳ್ದಂಗೆ ಸಂರಕ್ಷಿತ ಬೇಸಾಯ ಏನು ಪಾಲಿ ಹೌಸ್ಗಳಲ್ಲಿ ಈಗ ಚಾಮರಾಜನಗರ ಮತ್ತು ಕೆಲವು ಮೈಸೂರು ಭಾಗದಲ್ಲಿ ಸಾಕಷ್ಟು ಜನ ಜರ್ಬರ ಹೂವನ್ನು ಬೆಳೀತಾ ಇದ್ದಾರೆ, ಮತ್ತು ತರಕಾರಿಗಳನ್ನು ಸಹ ಬೆಳೀತಾ ಇದ್ದಾರೆ. ಈ ಕಲರ್ ಕ್ಯಾಪ್ಸಿಕಮ್ ಇರ್ಬೋದು, ಗ್ರೀನ್ ಕ್ಯಾಪ್ಸಿಕಮ್ ಇರ್ಬೋದು, ಇಂಗ್ಲೀಷ್ ಕುಕ್ಕಂಬರ್ ಅಂತ ಹೇಳ್ತೀವಿ, ಅದನ್ನು ಬೆಳೀತಾ ಇದ್ದಾರೆ. ಈಗ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ರೈತರಿಗೆ ಸಮಸ್ಯೆ ಆಗಿತ್ತು, ಸಂರಕ್ಷಿತ ಬೇಸಾಯದಲ್ಲಿ ಬೆಳೆದಂಥ ಹೂವಿಗೆ ಪ್ರಮುಖವಾಗಿ ಮಾರುಕಟ್ಟೆ ಸ್ವಲ್ಪ ಸಮಸ್ಯೆ ಇತ್ತು. ಈಗ ಆ ಥರದ ಸಮಸ್ಯೆ ಇಲ್ಲ. ಈಗ ಏನಂದರೆ ಆಷಾಢ ಅಂತೇಳಿ ಬಂದಿದೆ, ಈಗ ಸ್ವಲ್ಪ ಸಮಾರಂಭಗಳು, ಸಭೆ ಸಮಾರಂಭಗಳು ಕಡಿಮೆ ಇರೋದ್ರಿಂದ ಹೂವಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಬೇಡಿಕೆಗಳು ಕಡಿಮೆ ಇರುತ್ತೆ. ಈಗ ನೆಕ್ಸ್ಟ್ ಒಂದು ಈ ವರ್ಷ ಅದು ಅಧಿಕ ಮಾಸ ಅಂತೇಳಿ ಹೇಳ್ತಾರೆ, 2 ನಿರಂತರವಾಗಿ ಯಾವುದೇ ಸಭೆ ಸಮಾರಂಭಗಳು ಇಲ್ಲದಲೇ ಇರೋದ್ರಿಂದ ಹೂವಿಗೆ ಸ್ವಲ್ಪ ಬೇಡಿಕೆ ಕಡಿಮೆ ಆಗುತ್ತೆ. ಈ ಜರ್ಬರ ಬೆಳೆಯುವಂಥವ್ರಿಗೆ ನನ್ನ ಸಲಹೆ ಏನಂತ ಹೇಳೋದು, ಈ ಸಂದರ್ಭದಲ್ಲಿ ಪಿಂಚಿಂಗ್ ಅಂತೇಳಿ ಮಾಡಬೇಕಾಗುತ್ತೆ. ಪಿಂಚಿಂಗ್ ಅಂತ ಮಾಡಿ ಈ ಫ್ಲವರಿಂಗನ್ನು ಪೋಸ್ಟ್ಪೋನ್ ಮಾಡತಕ್ಕಂಥ ಕಾರ್ಯ ಮಾಡಬೇಕಾಗುತ್ತೆ 2 ಈ ಸ್ವಲ್ಪ ಪ್ರೈಸ್ ಕಡಿಮೆ ಇದೆ. ಮತ್ತು ಯಾವುದೇ ಈ ಒಂದು ಹೊಸದಾಗಿ ಈ ಪಾಲಿ ಹೌಸ್ಗಳನ್ನು ಮಾಡ್ತಕ್ಕಂಥವ್ರು ಸಮಗ್ರವಾಗಿ ಜ್ಞಾನವನ್ನು ಪಡೆದು, ಏಕೆಂದರೆ ಹೆಚ್ಚು ಬಂಡವಾಳ ಹೂಡ್ತಕ್ಕಂಥ ಯೋಜನೆ ಆಗಿರೋದ್ರಿಂದ ಅವಳು ಸಾಕಷ್ಟು ತರಬೇತಿಯನ್ನು ಪಡೆದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅವಳು ಪರಿಶೀಲಿಸ್ಕೊಂಡು ಬೆಳೆಯೋದು ಉತ್ತಮ ಅಂತೇಳಿ ನನ್ನ ಸಲಹೆ. ಏಕೆಂದರೆ ಇಂದಿನ ದಿನಗಳಲ್ಲಿ ಕೆಲವರು ಇದ್ರ ಬಗ್ಗೆ ಮಾಹಿತಿ ಇಲ್ಲದಲೇ ಮಾಡೋಕ್ಕೆ ಹೋಗಿ ಕೆಲವರು ಸ್ವಲ್ಪ ನಷ್ಟಗಳನ್ನು ಅನುಭವಿಸಿದರೆ ಚೆನ್ನಾಗಿ ಮಾಡಿರ್ತಕ್ಕಂಥ ರೈತರು ಒಳ್ಳೆ ಆದಾಯವನ್ನು ಸಹ ಪಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಅದ್ರ ಬಗ್ಗೆ ಜ್ಞಾನ ಹೊಂದಿ ತರಬೇತಿಯನ್ನು ಪಡೆದು ನಮ್ಮ ಸೆಂಟರ್ಗಳಲ್ಲೇ ನಾವು ತರಬೇತಿ ಸಹ ಏರ್ಪಡಿಸಿ ಕೊಡ್ತೀವಿ ಆ ಥರ ರೈತರಿಗೆ. ಮದ್ದೂರಲ್ಲಿರ್ಬೋದು, ಹಾಸನದಲ್ಲಿರ್ಬೋದು, ಅಲ್ಲಿ ತರಬೇತಿ ಪಡೆದು ಸಂಪೂರ್ಣವಾಗಿ ಜ್ಞಾನವನ್ನು ಪಡೆದು ಈಗ ಆಲ್ರೆಡಿ ಮಾಡ್ತಕ್ಕಂಥ ಏನು ಈ ಒಂದು ಸಂರಕ್ಷಿತ ಬೇಸಾಯದಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ಪರಿಪೂರ್ಣವಾಗಿ ತಿಳ್ಕೊಂಡು ಮಾರುಕಟ್ಟೆ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಮುಂದುವರಿಯೋದಕ್ಕೆ ನನ್ನ ಸಲಹೆ ಇದಕ್ಕೆ ಸಂಬಂಧಪಟ್ಟಂಗೆ. ಸರ್, ಈಗ ಮಾರುಕಟ್ಟೆ ಮೌಲ್ಯವರ್ಧನೆ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅದರ ಬಗ್ಗೆನೂ ಕೂಡ ತಾವು ಸಾಕಷ್ಟು ಗಮನ ಹರಿಸಿದ್ದೀರಿ. ಖಂಡಿತ, ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ. ಹೌದೌದು, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ತಾವು ಹೇಳಿದ್ದು ತುಂಬ ಸೂಕ್ತವಾದಂಥ ವಿಷಯ. ಏನಂತ ಹೇಳಿದ್ರೆ ಈಗ ರೈತ ಬಂಧುವರಿಗೆ ಬೆಳೆ ಬೆಳೆಯೋದಕ್ಕೆ ಎಲ್ಲ ರೈತರು ಸಾಕಷ್ಟು ಜ್ಞಾನಗಳನ್ನು ಬೇರೆ ಬೇರೆ ಮೂಲಗಳಿಂದ ಪಡ್ಕೊಂಡು ಬೆಳೀತಾರೆ. ಮೇಯ್ನ್ ಏನಂತ ಹೇಳಿದ್ರೆ ಈಗ ಉತ್ಪಾದಕತೆ, ಒಂದು ಇಳುವರಿ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡೋವಂಥದ್ದು, ಮತ್ತು ಗುಣಮಟ್ಟದ ಉತ್ಪಾದನೆ, ಮತ್ತು ಮಾರುಕಟ್ಟೆ ತಾವು ಹೇಳ್ದಂಗೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡೋದು ಇವತ್ತಿನ ದಿನಗಳಲ್ಲಿ ಖಂಡಿತ ತಾವು ಹೇಳ್ದಂಗೆ ಸರಿ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ RKVY ಅಂತೇಳಿ ಒಂದು ಯೋಜನೆ ಇದೆ. ಈ RKVY ಯೋಜನೆಯಲ್ಲಿ ಗುಣಮಟ್ಟದ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಈ ರೈತ ಬಂದವರಿಗೆ ನಾವು ಪ್ಲಾಸ್ಟಿಕ್ ಕ್ರೇಟ್ಸ್ಗಳನ್ನು ಮಾರುಕಟ್ಟೆಗೆ 50% ಸಹಾಯದಂದಲ್ಲಿ ಕೊಡ್ತಾ ಇದ್ದೀವಿ. ತುಂಬ ಜನ ರೈತರು ಪ್ರಯೋಜನವನ್ನು ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಕಳೆದ ವರ್ಷ ತಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಪ್ಲಾಸ್ಟಿಕ್ ಕ್ರೇಟ್ಸ್ಗಳನ್ನು ಉಪಯೋಗಿಸಿದ್ರೆ ಸಾಕಷ್ಟು ನಾವು ನಷ್ಟವನ್ನು ಕಡಿಮೆ ಮಾಡ್ಬೋದು. ಮತ್ತು ಗುಣಮಟ್ಟದ ಉತ್ಪಾದನೆಯಲ್ಲಿ ಈಗ ಸಾಕಷ್ಟು ತಂತ್ರಜ್ಞಾನಗಳು ಬಂದಿದೆ. ನಾನೀಗ ಆಲ್ರೆಡಿ ಹೇಳ್ದಂಗೆ ಈ ಮೈಕ್ರೋಬಿಯಲ್ ಸ್ಪೆಷಲ್ಸ್ ಇರ್ಬೋದು, ಈ ಜೈವಿಕ ಸೂಕ್ಷ್ಮ ಜೀವಿಗಳನ್ನು ಇದನ್ನು ಉಪಯೋಗಿಸೋದ್ರ ಮೂಲಕ, ಮತ್ತು ಫ್ರೂಟ್ ಕವರ್ ಅಂತೇಳಿ ಬಂದಿದೆ, ಹಣ್ಣು ಏನು ಬರುತ್ತೆ ಅದನ್ನು ಕವರ್ ಮಾಡಲಿಕ್ಕೆ ಅದಕ್ಕೆಲ್ಲ ಸಹಾಯಧನಗಳನ್ನು ನಮ್ಮ ಆರ್ಕೆ ಯೋಜನೆಯಲ್ಲಿ ಕೊಡ್ತಾಯಿದ್ದೀವಿ. ಫ್ರೂಟ್ ಕವರ್ ಇರ್ಬೋದು, ಮತ್ತು ನಾವು ಹಣ್ಣುಗಳನ್ನು ಮಾರಾಟ ಮಾಡಲಿಕ್ಕೆ ಕೊರೋಗೇಟೆಡ್ ಬಾಕ್ಸಸ್ ಬರುತ್ತೆ, ಅದಕ್ಕೆಲ್ಲ ಸಹಾಯಧನಗಳನ್ನು ಒದಗಿಸ್ಲಿಕ್ಕೆ ಅವಕಾಶ ಇದೆ. ಯಾರು ಈ ಒಂದು ಹಣ್ಣು ಬೆಳೆಗಳನ್ನು ಬೆಳೀತಾರೆ ಒಂದು 50% ಸಹಾಯಧನ ಸಿಗುತ್ತೆ, ಅದನ್ನು ಖಂಡಿತ ಉಪಯೋಗಿಸ್ಕೋಬೋದು. ಸಾಕಷ್ಟು ಜನ ರೈತರು ಇತ್ತೀಚೆಗೆ ಉಪಯೋಗಿಸ್ಕೋತಾ ಇದ್ದಾರೆ. ಏನಂದರೆ ಈ ಯೋಜನೆಯಲ್ಲಿ ಅವರ ಹೆಸರುಗಳನ್ನು ಖಂಡಿತ ನೋಂದಾವಣೆ ಮಾಡ್ಕೋಬೋದು. ಈ ಥರ ಪೋಸ್ಟ್ ಹಾರ್ವೆಸ್ಟ್ ನಷ್ಟಗಳನ್ನು ಕಡಿಮೆ ಮಾಡಬೇಕು, ಮತ್ತು ಗುಣಮಟ್ಟದ ಉತ್ಪಾದನೆಗೆ ನಾವು ಒತ್ತು ಕೊಡಬೇಕು. ಮಾರುಕಟ್ಟೆಗೆ ಸೀಮಿತವಾಗಿ ತಗೊಂಡೋಗೋ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ರೇಟ್ಸ್ಗಳನ್ನು ಉಪಯೋಗಿಸೋದು ಖಂಡಿತ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಮೇಳಗಳನ್ನು ಕೂಡ ಸಾಕಷ್ಟು. ಹೌದು, ಕಳೆದ ವಾರ ಮಾವು ಮೇಳ ನಾವು ಮಾಡಿದ್ವಿ ಇಲ್ಲಿ ಮೈಸೂರಿನಲ್ಲಿ. ನಾವೆಲ್ಲ ಕೈ ಜೋಡಿಸಿ ಬೇರೆ ಬೇರೆ ಮೇಳಗಳನ್ನು ಖಂಡಿತ ಮೈಸೂರಿನಲ್ಲಿ ಆಯೋಜಿಸ್ಲಿಕ್ಕೆ ಅವಕಾಶ ಇದೆ. ನಾವು ಕುಪ್ಪಣ್ಣ ಪಾರ್ಕಲ್ಲಿ ಒಂದು ಏನು ಬೇರೆ ಬೇರೆ ಸ್ಟಾಲ್ಗಳು ಅಂತೇಳಿ ಮಾಡಿ ಬಿಟ್ಟಿದ್ದೀವಿ ರೈತರಿಗೋಸ್ಕರ. ಈ ಬೇರೆ ಬೇರೆ ಬೇರೆ ದೇಶಗಳಲ್ಲಿ ಈ ಫಾರ್ಮರ್ಸ್ ಮಾರ್ಕೆಟ್ ಅನ್ನತಕ್ಕಂಥ ಕಾನ್ಸೆಪ್ಟ್ನಲ್ಲಿ ರೈತರು ಬೆಳೆದಂಥ ಏನು ಅವ್ರ ಉತ್ಪನ್ನಗಳನ್ನು ನೇರವಾಗಿ ಬಂದು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕುಪ್ಪಣ್ಣ ಪಾರ್ಕಲ್ಲಿ ಒಂದು 15 ಸ್ಟಾಲ್ಗಳನ್ನು ಮಾಡಿದ್ದೀವಿ. ಅದರದ್ದು ರೈತ ಬಂದವರು ಒಂದು ಗುಂಪಾಗಿ ಮಾಡಿಕೊಂಡು ನಮ್ಮ ಇಲಾಖೆನೂ ಸಹ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕ್ರಮ ಕೈಗೊಂಡು ಅಲ್ಲಿ ಏನು ರೈತರು ಬೆಳೆದಂಥ ಉತ್ಪನ್ನಗಳನ್ನು ತಂದು ಮಾರಾಟ ಮಾಡೋವಂಥ ವ್ಯವಸ್ಥೆ ಮಾಡಬೇಕು ಒಂದು ಫಾರ್ಮರ್ಸ್ ಮಾರ್ಕೆಟ್ ಕಾನ್ಸೆಪ್ಟಲ್ಲಿ ಅಂತೇಳಿ ಯೋಜನೆ ಇದೆ. ಮಾವು ಮೇಳ ಕಳೆದ ವಾರ ಅಲ್ಲೇ ಮಾಡಿದ್ವಿ. ಅದೇ ಕುಪ್ಪಣ್ಣ ಪಾರ್ಕ್ನಲ್ಲಿ ನಾವು ಮೈಸೂರು ಸಿಟಿನಲ್ಲಿ ಏನು ಇದೆ ಆರ್ಗೇಟ್ ಹತ್ರ ಅಲ್ಲಿ ಗಿಡಗಳನ್ನು ಸಹ ನಾವು ಅಲಂಕಾರಿಕ ಗಿಡಗಳಿರ್ಬೋದು ಮತ್ತು ಹಣ್ಣಿನ ಗಿಡಗಳಿರ್ಬೋದು ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತಾಯಿದ್ದೀವಿ. ತುಂಬ ರಿಯಾಯಿತಿ ದರದಲ್ಲಿ. ಇಲಾಖೆ ಯಾವುದೇ ಹೆಚ್ಚು ಆದಾಯ ಅಥವಾ ಲಾಭ ಪಡಿಬೇಕನ್ನೋ ದೃಷ್ಟಿಯಿಂದಲ್ಲ, ಏನು ಉತ್ಪಾದನಾ ವೆಚ್ಚಕ್ಕೆ ಸೀಮಿತಗೊಂಡಂತೆ ನಾವು ಅಲಂಕಾರಿಕ ಗಿಡಗಳು ಈ ಕುಪ್ಪಣ್ಣ ಪಾರ್ಕ್ನಲ್ಲೂ ಸಹ ಸಿಗುತ್ತೆ ಸ್ಥಳೀಯವಾಗಿ ಇಲ್ಲಿ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ. ಮತ್ತು ನಮ್ಮದು ಕುಕ್ಕರಳ್ಳಿ ತೋಟಗಾರಿಕಾ ಕ್ಷೇತ್ರದಲ್ಲೂ ಸಹ ಎಲ್ಲ ವಿವಿಧ ಬಗೆಯ ಗಿಡಗಳು ಸಿಗುತ್ತೆ. ನಮ್ಮದು ಕುಪ್ಪಣ್ಣ ಪಾರ್ಕ್ನಲ್ಲಿ ಇರ್ತಕ್ಕಂಥ ಈ ಗಿಡಗಳು ಸಿಗುತ್ತೆ, ಮತ್ತು ಈ ಒಂದು ಸ್ಟಾಲ್ಗಳನ್ನು ಮಾಡಿದ್ದೀವಿ ಅದರ ಸೌಲಭ್ಯನೂ ಸಹ ರೈತರು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಅನುಭವಿ ವಿಜ್ಞಾನಿಗಳೊಂದಿಗೆ, ತಜ್ಞ ಅಧಿಕಾರಿಗಳೊಂದಿಗೆ ಮಾತುಕತೆ, ಸಾವಯವ ಕೃಷಿಕರೊಂದಿಗೆ ಆತ್ಮೀಯ ಸಂವಾದ, ನೇರ ಫೋನಿನ್ ಕಾರ್ಯಕ್ರಮ, ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷತಾ ತರಬೇತಿ, ಇವು ಸರಣಿಯ ವಿಶೇಷ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು. ಆಲಿಸಿ ಅನುಸರಿಸಿ. ಜುಲೈ 5ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿ ಉದ್ಘಾಟನೆಯಾಗಲಿದೆ ಸಾವಯವ ಸಂಪದ ಬಾನುಲಿ ಸರಣಿ. ಬನ್ನಿ ಭಾಗವಹಿಸಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನಾಗರಾಜ್ ಅವರೇ, ನೋಡಿ ಈಗ ಬಿತ್ತನೆಯಿಂದ ಹಿಡಿದು ಅಂತಿಮ ಉತ್ಪನ್ನ ಗ್ರಾಹಕರಿಗೆ ಕೈ ಸೇರೋವರೆಗೆ ಇಲಾಖೆಯ ಯೋಜನೆಗಳಿದ್ದಾವೆ. ಖಂಡಿತ ಅಲ್ವಾ? ಹಾಗಾಗಿ ರೈತರ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಇಲಾಖೆ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಆತನ ನೆರವಿಗೆ ಬರೋದಕ್ಕೆ ಶ್ರಮಿಸ್ತಾ ಇದೆ. ಖಂಡಿತ. ಹಾಗಾಗಿ ರೈತರು ಸಿನಿಕತನವನ್ನು ಬಿಟ್ಟು ಇಲಾಖೆಯ ಜೊತೆ ಕೈ ಜೋಡಿಸಿ ಯೋಜನೆಯ ಲಾಭವನ್ನು ಪಡ್ಕೊಂಡು, ಕೇವಲ ಯೋಜನೆಗೆ ಅಂತಲೇ ಅಲ್ಲ, ತಾಂತ್ರಿಕತೆಗಳಿಗಾಗಿ, ತರಬೇತಿಗಳಿಗಾಗಿ, ಮಾಹಿತಿಗಾಗಿ, ಸಂಪರ್ಕಕ್ಕಾಗಿ ಇಲಾಖೆಯ ಜೊತೆ ಬಂದು ಕೈ ಜೋಡಿಸಿದರೆ ಬಹುಶಃ ಮುಂದಿನ ದಿನದಲ್ಲಿ ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ನಾಗರಾಜ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 97 4 2 1 3 3 4 2 2 ಇನ್ನೊಮ್ಮೆ 97 4 2 1 3